ಕೃಷಿ ರಂಗ. ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಮೊದಲಿಗೆ ವಾಣಿಜ್ಯ ಜಾಹೀರಾತುಗಳು, ನಂತರ ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ ಪಶುರಂಗ ಮೂಡಿಬರಲಿದೆ. ಇದು ಪ್ರಾಯೋಜಿತ ಕಾರ್ಯಕ್ರಮ. ಕೇಳೋಣ ಪಶುರಂಗ ಕಾರ್ಯಕ್ರಮವನ್ನು. ಮೊದಲಿಗೆ ವಾಣಿಜ್ಯ ಜಾಹೀರಾತುಗಳು. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಮರವಾಗಿಸಿ ಮಳೆ ತರಿಸಿ, ರಾಶಿ ರಾಶಿ ಬೆಳೆದು ಸಂಪತ್ತು ಹೊಂದಿ ಸಮೃದ್ಧವಾಗಿಸಿ. ಜುಲೈ 1-7 ಒಂದು ಕೋಟಿ ಸಸಿಗಳನ್ನು ನೆಡುವ ಮೂಲಕ ವನ ಮಹೋತ್ಸವ ಸಪ್ತಾಹವನ್ನು ಅರಣ್ಯ ಇಲಾಖೆ ಹಮ್ಮಿಕೊಂಡಿದೆ. ಬನ್ನಿ, ಇಲಾಖೆಯೊಂದಿಗೆ ಕೈಜೋಡಿಸಿ ಪಾಲ್ಗೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಲಾಖೆಯ ಸೋಷಿಯಲ್ ಮೀಡಿಯಾ ಫಾಲೋ ಮಾಡಿ. ಪಶುರಂಗ ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರಿಗೆಲ್ಲ ಪಶುರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬರಡು ರಾಸು ಚಿಕಿತ್ಸೆಯನ್ನು ಕುರಿತು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಕುಪ್ಯ ಗ್ರಾಮದ ಪಶು ಚಿಕಿತ್ಸಾಲಯದ ವೈದ್ಯಾಧಿಕಾರಿ ಡಾಕ್ಟರ್ ಎಲ್ ಜನಾರ್ಧನ್ ಅವರೊಂದಿಗೆ ಸಂದರ್ಶನವಿದೆ. ಡಾಕ್ಟರ್ ಜನಾರ್ಧನ್ ಅವರೇ ನಮಸ್ಕಾರ. ನಮಸ್ಕಾರ. ತಾವು ಈ ದಿವಸ ಬರಡು ರಾಸುಗಳಿಗೆ ಯಾವ ರೀತಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ, ರಾಸುಗಳು ಬರಡಾಗೋದಕ್ಕೆ ಏನು ಕಾರಣಗಳು, ಮತ್ತು ಯಾವ ರೀತಿ ಇವುಗಳನ್ನು ಗೋಪಾಲಕರು ನೋಡ್ಕೋಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತವಾಗಿ. ಮೊದಲಿಗೆ ಈ ಬೆದೆಯ ಲಕ್ಷಣಗಳು ಅಥವಾ ಚಿಹ್ನೆಗಳು ಯಾವ್ದಾವ್ದು ಅಂತ ಹೇಳ್ತೇನೆ. ತುಂಬ ರೈತರು ತಮ್ಮ ರಾಸುಗಳಲ್ಲಿ ಬೆದೆಯ ಲಕ್ಷಣಗಳನ್ನು ಗುರುತಿಸುವಲ್ಲೇ ವಿಫಲರಾಗ್ತಾರೆ. ಇದರಿಂದ ಅವ್ರಿಗೆ ತುಂಬ ಆರ್ಥಿಕ ನಷ್ಟ ಆಗುತ್ತೆ. ಹಾಗಾಗಿ ಮೊದಲು ಬೆದೆಯ ಲಕ್ಷಣಗಳು ತಿಳ್ಕೊಂಬಿಟ್ರೆ ಅವರು ಈ ಆರ್ಥಿಕ ನಷ್ಟನ ತಡೆಗಟ್ಬೋದು. ಬೆದೆಯ ಮೊದಲನೇ ಲಕ್ಷಣ ಅಂದರೆ ಮಡಾಡೋದು ಅಥವಾ ಡಿಸ್ಚಾರ್ಜ್ ಬರೋದು. ಇನ್ನು ಎರಡನೇದು ಅರ್ಚೋದು. ಮೂರನೇದು ಬೇರೆ ದನಗಳ ಮೇಲೆ ಹಾರುತ್ತೆ. ನಾಲ್ಕನೇದು ಮೈ ಮುರ್ಕೊಂಡು ನಿಂತ್ಕೊಳ್ತದೆ. ಬೇರೆ ದನಗಳು ಇದ್ರ ಮೇಲೆ ಹಾರಿದ್ರೆ ಕದಲ್ದರ ಪಕ್ಕಕ್ಕೆ ಓಡ್ದಾರ ಹಾಗೆ ನಿಂತ್ಕೊಂಡಿರುತ್ತೆ. ಇನ್ನು ಐದನೇ ಲಕ್ಷಣ ಅಂದರೆ ಮಡ್ಲು ಅಥವಾ ನಾವು ಏನು ವಲ್ವಲ್ ಲಿಪ್ಸ್ ಅಂತ ಹೇಳ್ತೀವಿ, ಅದು ಊದ್ಕೊಂಡಿರುತ್ತೆ. ಅದರ ಒಳಭಾಗ ಕೆಂಪಾಗಿದ್ದು ಒದ್ದೆ ಆಗಿರುತ್ತೆ. ಈಗ ಈ ಹೇಳಿದ ಲಕ್ಷಣಗಳಲ್ಲಿ ಉತ್ತಮ ಲಕ್ಷಣ ಅಂತ ಹೇಳಿದ್ರೆ ಮಡ ಆಡೋದು. ಯಾಕಂದರೆ ನೀವು ಮಡ ಪರೀಕ್ಷೆ ಮಾಡೋದ್ರಿಂದ ದನ ಬೇರೆ ಬೆದೆಯ ಯಾವ ಹಂತದಲ್ಲಿದೆ ಅಂತ ಅಥವಾ ಗರ್ಭಕೋಶದಲ್ಲಿ ಸೋಂಕು ಏನಾದರೂ ಇದೆ ಅಂತಲೇ ತಿಳ್ಕೊಬೋದು ಈ ಮಡನ ನೋಡೋದ್ರಿಂದ. ಇನ್ನು ಮಡ ಗಾಜಿನ ಥರ ಅಥವಾ ತಿಳಿ ನೀರಿನ ಥರ ಬಂದರೆ ಬೆದೆ ಕೊಡಿಸ್ಬೋದು ರೈತರು. ಆದರೆ ಕಿವು ಥರ ಅಥವಾ ಬಿಳಿಗೆ ಮೊಸರು ಮೊಸರು ಥರ ಏನನ್ನ ಗರ್ಭಕೋಶದಿಂದ ಮಡ ಆಡಿದೆ ಅಂತ ಹೇಳಿದ್ರೆ ರೈತರು ಅಂಥ ದನಗಳಿಗೆ ಬೆದೆ ಕೊಡಿಸ್ಬಾರ್ದು. ಅಂಥ ದನಗಳಿಗೆ ಗರ್ಭಕೋಶಕ್ಕೆ ಔಷಧಿ ಹಾಕಿಸಿ 15-20 ದಿನದ ನಂತರ ಬೆದೆ ಕೊಡಿಸ್ಬೇಕಾಗತ್ತೆ. ಕೆಲವರು ಏನು ಮಾಡ್ತಾರಂದರೆ ಇವತ್ತು ಗರ್ಭಕೋಶಕ್ಕೆ ಔಷಧಿ ಹಾಕ್ಸ್ತಾರೆ, 3-4 ದಿನ ಬಿಟ್ಬಿಟ್ಟು ಬಿಳಿ ಮಡ ಬಡಿದೆ ಅಂದ್ಬಿಟ್ಟು ಬೆದೆ ಕೊಡ್ಸೋಕೆ ಹೋಗ್ಬಿಡ್ತಾರೆ. ಆದರೆ ಹಾಗೆ ಮಾಡಬಾರ್ದು. ಕಮ್ಮಿ ಅಂದರೆ 15-20 ದಿನ ಬಿಟ್ಟು ಮುಂದಿನ ಬೆದೆಯಲ್ಲೇ ಅದಕ್ಕೆ ಹೀಟಿಗೆ ಕೊಡಿಸ್ಬೇಕಾಗುತ್ತೆ. ಇನ್ನು ನನ್ನ ಈ 30 ವರ್ಷಗಳ ಗ್ರಾಮೀಣ ಸೇವೆಯಲ್ಲಿ ನೋಡಿದ ಹಾಗೆ ತುಂಬ ರೈತರು ದನಗಳನ್ನ ಬೆದೆಗೆ ಬಂದಿಲ್ಲ ಅಂತ ತೋರಿಸ್ತಾರೆ. ನಾನು ಗರ್ಭ ಪರೀಕ್ಷೆ ಮಾಡಿ ಒಳಗಡೆ ಮೊಟ್ಟೆ ಅಥವಾ ನಾವು ಏನು ಅಂಡಾಣುವಿನ ಬೆಳವಣಿಗೆ ಹಂತ ನೋಡ್ಬಿಟ್ಟು ಏ ಬೆದೆಗೆ ಬರ್ತದೆ ನೋಡಪ್ಪ ಅಂತ ಹೇಳಿದ್ರೆ, ಸರ್ 3-4 ದಿನದ ಕೆಳಗೆ ಚೂರು ಮಡ ಆಡ್ತಾ ಇತ್ತು ಆದರೆ ಹರಚ್ತಾ ಇಲ್ಲ, ಬೇರೆ ದನಗಳ ಮೇಲೆ ಹಾರ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ತಪ್ಪು. ನಾನು ಈ ಮೂಲಕ ಹೇಳೋದೇನೆಂದರೆ, ಈ 5 ಲಕ್ಷಣದಲ್ಲಿ ಯಾವುದಾದ್ರೂ 1 ಅಥವಾ 2 ಲಕ್ಷಣಗಳು ತೋರಿದ್ರು ಕೂಡ ಅದು ಬೆದೆಗೆ ಬಂದಾಗೆ. ಎಲ್ಲ ದನಗಳು ಎಲ್ಲ ಚಿಹ್ನೆಗಳನ್ನು ಒಂದೇ ಸಲ ತೋರಿಸೋದಿಲ್ಲ. ಅದರಲ್ಲೂ ಕಡಸುಗಳು ಕೆಲವೇ ಲಕ್ಷಣಗಳನ್ನು ತೋರಿಸ್ತವೆ. ಕೆಲವು ದನಗಳು ಮೂಗ್ಬೆದೆ ಅಂತ ಹೇಳ್ತೀವಿ ನೋಡಿ, ಅದೇ ಅರಚೋದಿಲ್ಲ, ಹಾರೋದಿಲ್ಲ, ಆದರೆ ಮಡ ಆಡ್ತಾ ಇರುತ್ತೆ ಅಥವಾ ಮೈ ಮುರ್ಕೊಂಡು ನಿಂತ್ಕೊಂಡಿರುತ್ತೆ. ಈ ಥರ ಲಕ್ಷಣಗಳನ್ನ ನೋಡಿಕೊಂಡು ರೈತರು ಬೆದೆನ ಗುರುತಿಸಬೇಕಾಗ್ತದೆ. ಡಾಕ್ಟ್ರೆ, ಈ ಎಮ್ಮೆಗಳಲ್ಲಿ ಬಹಳ ಕಷ್ಟ ಇದು ಅಂತ ಹೇಳ್ತಾರೆ, ತಾವೇನು ಈ ಮೂಕ ಬೆದೆ ಅಂತ ಹೇಳಿದ್ರಲ್ಲ, ಹೌದು ಅದು ಎಮ್ಮೆಗಳಲ್ಲಿ ಬಹಳ ಜಾಸ್ತಿ, ಅದನ್ನ ಗುರುತಿಸೋದೇ ಬಹಳ ಕಷ್ಟ. ಹೌದು ಹೌದು, ಅದೇನಂತ ಹೇಳಿದ್ರೆ ಎಮ್ಮೆಗಳು ಕೆಲವು ಮೂಸ್ಕೊಂಡು ಹೋಗುತ್ತೆ ಅಥವಾ ಕೆಲವು ಮಡ ಆಡುತ್ತೆ. ಈ ಪ್ಯೂರ್ ದನಗಳಾದ್ರೆ ಮಡ ಆಡುತ್ತೆ. ಈ ಥರ ಲಕ್ಷಣಗಳನ್ನ ನೋಡಿಕೊಂಡೆ ಅವಳಿಗೆ ಬೆದೆಗೆ ಕೊಡಿಸ್ಬೇಕಾಗ್ತದೆ. ಎಮ್ಮೆಗಳಲ್ಲಿ ಅದೊಂದು ಲಕ್ಷಣ ನೋಡಬೇಕಾಗುತ್ತೆ ಕೆಲವು. ಮತ್ತು ಈಗ ಬೆದೆಯ ಹಂತಗಳ ಬಗ್ಗೆ ಬರೋದು, ಬೆದೆ ಯಾವ್ಯಾವ ಹಂತಗಳಲ್ಲಿ ಇರುತ್ತೆ ಅಂತ. ಬೆದೆಯಲ್ಲಿ 3 ಹಂತಗಳಿರುತ್ತೆ. ಮೊದಲನೇ ಹಂತ ಅಂದರೆ ಅರ್ಲಿ ಹೀಟ್ ಅಂತ ಹೇಳ್ತೀವಿ. ಈ ಹಂತದಲ್ಲಿ ದನಗಳು ಬೇರೆ ದನಗಳ ಮೇಲೆ ಹಾರುತ್ತೆ, ಮೊಡ ತುಂಬ ನೀರಾಗಿ ಹರಿತಾ ಇರುತ್ತೆ ಮತ್ತು ಹೆಚ್ಚಾಗಾಡುತ್ತೆ. ಮೊಡ ಮೊಡಲು ಊದ್ಕೊಂಡಿರುತ್ತೆ ಮತ್ತು ಅರ್ಚ್ತಾ ಇರುತ್ತೆ. ಈ ಹಂತ 12 ಗಂಟೆಗಳ ಕಾಲ ಇರುತ್ತೆ. ಈ ಹಂತದಲ್ಲಿ ಬೆದೆ ಕೊಡಿಸೋದು ಸೂಕ್ತ ಅಲ್ಲ, ಯಾಕಂದರೆ ಅರ್ಲಿ ಹೀಟಲ್ಲಿ ರೈತರು ಬೆದೆ ಕೊಡಿಸ್ಬಾರ್ದು. ನಾನು ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶನ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆದೆ ಲಕ್ಷಣಗಳು ಹೆಚ್ಚಾಗಿ ತೋರಿಸೋದು ಅಥವಾ ಕಾಣಿಸೋದು ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಒಳಗೆ. ಯಾಕಂತ ಹೇಳಿದ್ರೆ ತಂಪು ಹೊತ್ತಿನಲ್ಲಿ ಗರ್ಭಕೋಶದ ಚಟುವಟಿಕೆ ಜಾಸ್ತಿಯಾಗಿರುತ್ತೆ. ರೈತರು ಈ ಸಮಯದಲ್ಲಿ ತಮ್ಮ ರಾಸುಗಳು ಬೆದೆಗೆ ಬಂದಿರೋದನ್ನ ಕಂಡುಕೊಳ್ಬೇಕಾಗ್ತದೆ. ಇನ್ನು 2ನೇ ಹಂತ ಅಂದರೆ ಮಿಡ್ ಹೀಟ್. ಈ ಹಂತದಲ್ಲಿ ದನ ಬೇರೆ ದನಗಳ ಮೇಲೆ ಹಾರಲ್ಲ, ಆದರೆ ಬೇರೆ ದನಗಳು ಇದ್ರ ಮೇಲೆ ಹಾರಿದ್ರೆ ಸುಮ್ಮನೆ ನಿಂತ್ಕೊಳ್ತವೆ. ಇದನ್ನು ನಾವು ಸ್ಟ್ಯಾಂಡಿಂಗ್ ಹೀಟ್ ಅಂತ ಕರಿತೀವಿ. ಈ ಹಂತದಲ್ಲಿ ಮಡ ಸ್ವಲ್ಪ ಗಟ್ಟಿಯಾಗಾಡುತ್ತೆ. ಈ ಹಂತದ ಬೆದೆ ಸುಮಾರು 8 ಗಂಟೆಗಳ ಕಾಲ ಇರುತ್ತೆ. ರೈತರು ಈ ಹಂತದಲ್ಲೇ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕು. ಆದರೆ ಅಂದಾಜು ಬೆದೆ ಶುರುವಾದಾಗಲಿಂದ 12 ಗಂಟೆ ಬಿಟ್ಟು ಹೀಟ್ಗೆ ಕೊಡಿಸ್ಬೇಕಾಗತ್ತೆ. ಅಂದರೆ ಬೆಳಗ್ಗೆ ಹೀಟಿಗೆ ಬಂದರೆ ಸಂಜೆ ಕೊಡಿಸ್ಬೇಕು, ಸಂಜೆ ಬಂದರೆ ಬೆಳಗ್ಗೆ ಕೊಡಿಸ್ಬೇಕು. ಬೆದೆ ಕೊಡಿಸಿದ ನಂತರ ಬೆಂದ ಮೇಲೆ ತಣ್ಣೀರು ಹಾಕಿದ್ರೆ ಒಳ್ಳೆಯದಾಗತ್ತೆ. ಇನ್ನು 3ನೇ ಹಂತ ಅಂದರೆ ಲೇಟ್ ಹೀಟ್. ಇದು ಬೆದೆ ಶುರುವಾದಾಗಲಿಂದ 24 ಗಂಟೆ ನಂತರದ ಹಂತ ಆಗಿರುತ್ತೆ ಇದು. ಈ ಹಂತದಲ್ಲಿ ಎಲ್ಲ ಲಕ್ಷಣಗಳು ಕ್ಷೀಣವಾಗಿರುತ್ತೆ ಅಥವಾ ಬೆದೆ ಆರೋಗಿದಂತ ನಾವು ಏನು ಹೇಳ್ತೀವಿ ಆ ಹಂತ ಆಗಿರುತ್ತೆ ಇದು. ಈ ಹಂತದಲ್ಲಿ ಕೆಲವು ದನಗಳು ಕೆಂಪು ಮೊಡ ಅಥವಾ ಮಡಲಿನಲ್ಲಿ ರಕ್ತ ಬರುತ್ತೆ. ಅದರಲ್ಲೂ ಕೆಲವು ದಷ್ಟಪುಷ್ಟವಾಗಿರೋ ನಾಟಿ ಹಸುಗಳಲ್ಲೇ ರಕ್ತ ಮೊಡ ಆಡ್ತಾ ಇರುತ್ತೆ. ರೈತರು ಗಾಬರಿ ಆಗ್ಬಿಟ್ಟು ತಂದು ತೋರಿಸ್ತಾರೆ, ಸರ್ ಮೊನ್ನೆ ಹೀಟಿಗೆ ಕೊಡ್ಸ್ಕೊಂಡೋಗಿದ್ದೀವಿ, ಇವತ್ತು ಆವಲೇ ಕೆಂಪು ಮೊಡ ಆಡ್ತಾ ಇದೆ, ಏನು ತೊಂದರೆ ಆಗಿದೆ ಸರ್ ಅಂತ ಕೇಳ್ತಾರೆ. ಇದು ಕಾಯಿಲೆ ಅಲ್ಲ, ರಕ್ತದಲ್ಲಿ ಕೆಲವು ಅಂಶಗಳು ಕೊರತೆಯಿಂದ ಗರ್ಭಕೋಶದಲ್ಲಿ ರಕ್ತಸ್ರಾವ ಅಥವಾ ಏನು ಬ್ಲೀಡಿಂಗ್ ಅಂತ ಹೇಳ್ತೀವಿ ಅದಾಗಿ ರಕ್ತ ಬರ್ತಾ ಇರುತ್ತೆ. ಇದಕ್ಕೆ ಚಿಕಿತ್ಸೆ ಅಂದರೆ ಪ್ರೋಟೀನ್ ಅಂಶ ಇರುವಂಥ ಪಶು ಆಹಾರನ ಅಂದರೆ ಕಡಲೆಕಾಯಿ ಹಿಂಡಿನ ಹೆಚ್ಚಾಗಿ ಕೊಡಬೇಕು, ಜೊತೆಗೆ ಖನಿಜ ಮಿಶ್ರಣ ಹಾಗೂ ವಿಟಮಿನ್ ಇಂಜೆಕ್ಷನ್ಗಳನ್ನ ಮಾಡಿಸ್ಕೊಳ್ಬೇಕು. ಇದನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ, ನೀವು ತಿಂಡಿನ ಜಾಸ್ತಿ ಕೊಡಲಿಲ್ಲ ಅಂತಂದರೆ ಮುಂದಿನ ಬೆದೆಯಲ್ಲಿ ಪುನಃ ಕೆಂಪು ಮೊಡ ಆಡುತ್ತೆ. ಆದ್ದರಿಂದ ನೀವು ಈ ಥರ ತೊಂದರೆ ಇದ್ದಾಗ ಪ್ರೋಟೀನ್ಯುಕ್ತ ಆಹಾರ ಪಶು ಆಹಾರಗಳನ್ನ ಕೊಡಬೇಕಾಗತ್ತೆ. ಕೆಲವರು ರಕ್ತ ಮೊಡ ಆಡಿದಾಗಲೂ ಹೀಟ್ ಕೊಡಿಸ್ತಾರೆ, ಕೊಡಿಸ್ಬೋದು, ಆದರೆ ಫಲ ನಿಲ್ಲೋ ಚಾನ್ಸಸ್ಸು ಕಮ್ಮಿ ಆಗಿರುತ್ತೆ. ಇನ್ನು ಕಡಸುಗಳು ಅಥವಾ ದನಗಳು ಬೆದೆಗೆ ಬರಲಿಲ್ಲ ಅಂದರೆ ಏನು ಮಾಡಬೇಕು? ಅದರಲ್ಲೂ ಈ ಎಡಗರ್ಸುಗಳು ಅಂದರೆ ಕ್ರಾಸ್ ಬ್ರೀಡ್ ಕರುಗಳಿರುತ್ತೆ, ಇವು ಬೇಗನ ಬೆದೆಗೆ ಬರಲ್ಲ. ಅದು ಬರಬೇಕಂತಂದರೆ ಆ ಕರುವಾದಾಗಲಿಂದನೇ ಅದರ ಸಾಕಾಣಿಕೆ ಚೆನ್ನಾಗಿ ಮಾಡಬೇಕಾಗ್ತದೆ. ಗಿಣ್ಣು ಹಾಲು, ಹಾಲು, ಜಂತಿನ ಔಷಧಿ, ಪಶು ಆಹಾರ, ಖನಿಜ ಮಿಶ್ರಣ, ಲಸಿಕೆ ಇವುಗಳನ್ನ ಕಾಲಕಾಲಕ್ಕೆ ಕೊಟ್ಟು ಅದನ್ನ ಸಾಕಬೇಕಾಗತ್ತೆ. ಇದು ಹೇಗಂತಂದರೆ, ಈಗ ಒಂದು ತೆಂಗಿನ ಮರ ನೆಟ್ಬಿಟ್ಟು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ನೀರು ಕೊಟ್ಟು ಕಾಲಕಾಲಕ್ಕೆ ನೀರು ಗೊಬ್ಬರನೆಲ್ಲ ಹಾಕಿ 2 ವರ್ಷ ಅದ್ರ ಮೇಲೆ ಅದು ಫಲ ನೀಡುತ್ತೆ. ಅದೇ ಗಿಡನ ಸುಮ್ಮನೆ ಹೇಗೋ ಒಂದು ನೆಟ್ಟು ಗೊಬ್ಬರನೇ ಕೊಡ್ದಾರ ಯಾವಲೋ ಒಂದ್ಸತಿ ನೀರು ಕೊಟ್ಟು ಇಲ್ಲ ಮಳೆ ನೀರಿಂದ ಅದು ಬೆಳ್ಕೊಂಬಿಟ್ಟು ಎರಡು ವರ್ಷ ಆದಮೇಲೆ ಬೆಳೆದ ಮರದ ಮೇಲೆ ನೋಡ್ತಾ ನೋಡ್ತಾ ಇದೇನು ಇನ್ನೂ ಹೂ ಬಿಡಲಿಲ್ಲ ಇನ್ನೂ ಕಾಯಿ ಬಿಡಲಿಲ್ಲ ಅಂತ ಹೇಳ್ಬಿಟ್ಟು ನೋಡ್ತಿದ್ರೆ ಅದು ಬಿಟ್ಟಿರಲ್ಲ. ಇದು ಹೇಗೆ ಅಂತ ಹೇಳಿದ್ರೆ, ಈ ಕರುವಿನ ದೇಹದ ಬೆಳವಣಿಗೆ ಜೊತೆ ಜೊತೆಗೆ ಗರ್ಭಕೋಶ ಹಾಗೂ ಅಂಡಾವಿನ ಬೆಳವಣಿಗೆನೂ ಆಗ್ತಾಯಿರುತ್ತೆ. ಪೋಷಕಾಂಶಗಳ ಕೊರತೆ ಏನಾದರೂ ಇದ್ದರೆ ಬರೀ ಕಡಸಿನ ಹೊರಗಿನ ದೇಹದ ಬೆಳವಣಿಗೆ ಆಗ್ತದೆ ಹೊರತು ಗರ್ಭಕೋಶ ಸಣ್ಣದಾಗೇ ಇರುತ್ತೆ. ಇಂತಹ ಕಡಸುಗಳಿಗೆ ಬೆದೆ ಕೊಡಿಸಿದ್ರೂ ನಿಲ್ಲೋದು ಕಷ್ಟ ಆಗುತ್ತೆ. ಕೆಲವ್ರು ಏನು ಮಾಡ್ತಾರಂದರೆ, ಕೊಡಿಸಿ ಕೊಡಿಸಿ ಬೇಜಾರಾಗಿ ಈ ಕಡಸನ್ನ 8-10 ಸಾವಿರಕ್ಕೆ ಒಳ್ಳೆ ಕಡಿಸಿರುತ್ತೆ, ಚೆನ್ನಾಗಿರುತ್ತೆ ಅದು, 8-10 ಸಾವಿರಕ್ಕೆ ಮಾರಾಟ ಮಾಡಿಬಿಡ್ತಾರೆ. ಆದರೆ ಇದೇ ಕಡಸು ಫಲ ನಿಂತರೆ 30-35 ಸಾವಿರಕ್ಕೆ ಮಾರಾಟ ಆಗುತ್ತೆ. ಅಂದರೆ ಇಲ್ಲಿ ನಿಮಗೆ 20,000 ಹುಟ್ಟಬೇಕಂತಂದರೆ ಕರುವಿದ್ದಾಗ ತಿಂಡಿಗೆ ಸ್ವಲ್ಪ ಖರ್ಚು ಮಾಡಬೇಕಾಗತ್ತೆ. ನಾನು ನೋಡಿದ ಕೆಲವು ರೈತರು ಕರುಗಳನ್ನ ಎಷ್ಟು ಚೆನ್ನಾಗಿ ಸಾಕ್ತಾರಂದರೆ ಅವು 8-9 ತಿಂಗಳೊಳಗೆ ಬೆದೆಗೆ ಬರುತ್ತೆ. ಅದಕ್ಕೆ ಫಲ ಕೊಡಿಸಿದ್ರೆ 2-3 ಹಿಟ್ಟೊಳಗೆ ಫಲ ನಿಲ್ಲುತ್ತೆ, ಮತ್ತು ಈ ರಾಸು 2 ವರ್ಷದೊಳಗೆ ಕರು ಹಾಕುತ್ತೆ. ಅಂದರೆ 24 ತಿಂಗಳೊಳಗೆ ಇದು ಕರು ಹಾಕುತ್ತೆ. ಆದರೆ ಸರಿಯಾಗಿ ಸಾಕಾಣಿಕೆ ಇಲ್ಲದ ಕರುಗಳು 2 ವರ್ಷ ಆದರೂ ಬೆದೆಗೆ ಬರಲ್ಲ. ಬೆದೆಗೆ ಬರಲಿಲ್ಲ ಅಂದ್ಬಿಟ್ಟು ಆಮೇಲೆ ಅವರು ಪಶುವೈದ್ಯರಿಗೆ ತೋರಿಸಿ ಅದಕ್ಕೆ ಔಷಧಿಗಳನ್ನು ತಿಂಡಿಯನ್ನೆಲ್ಲ ಕೊಟ್ಟು ಪುಷ್ಟಿ ಮಾಡಿ ನಂತರ ಬೆದೆಗೆ ಬಂದು ಫಲ ನಿಂತು ಕರು ಹಾಕೋಷ್ಟರೊಳಗೆ 3 ವರ್ಷ ಆಗಿರುತ್ತೆ. 3 ವರ್ಷ ಅಂದರೆ 36 ತಿಂಗಳಾಯಿತು. ಈ ರಾಸಿನಲ್ಲಿ ನೀವು ಒಂದು ಸೂಲನ್ನೇ ಕಳ್ಕೊಂಡಾಗ, ಯಾಕಂತ ಹೇಳಿದ್ರೆ ಅದು 24 ತಿಂಗಳೊಳಗೆ ಒಂದು ಕರು ಹಾಕಿರುತ್ತೆ, ಇದು 36 ತಿಂಗಳಿಗೆ ಒಂದು ಕರು ಹಾಕಿರುತ್ತೆ. ಅಂದರೆ ಒಂದು ಸೂಲನ್ನ ಕಳ್ಕೊಂಡಿದ್ದು ಅಂತ ಹೇಳಿದ್ರೆ ಆ ಸೂಲಿನಲ್ಲಿ ಬರುವಂಥ ಹಾಲಿನ ಇಳುವರಿ ಹಾಗೂ ಒಂದು ಕರುವಿನ ನಷ್ಟ ಆಗಿರುತ್ತೆ. ಹಾಗಾಗಿ ಕರುವಿನ ಪೋಷಣೆ ಇಲ್ಲಿ ಬಹಳ ಮುಖ್ಯ ಆಗಿರುತ್ತೆ. ರಾಸುಗಳು ಬೆದೆಗೆ ಬರಲು ಏನು ಮಾಡಬೇಕಂತಂದರೆ, ಮೊದಲನೇದಾಗಿ ಜಂತುನಾಶಕ ಔಷಧಿ ಕೊಡಬೇಕು ಆ ರಾಸುಗಳಿಗೆ. ಯಾಕಂತ ಹೇಳಿದ್ರೆ ಹೊಟ್ಟೆಯಲ್ಲಿ ಜಂತುಗಳೇನಿದ್ದಾಗ ತಿಂದಿದ್ದು ಜೀರ್ಣ ಆಗ್ತಾರಲ್ಲ, ಮತ್ತು ದನಗಳು ವೀಕ್ ಆಗಿರುತ್ತೆ, ಹಾಗಾಗಿ ಪೌಷ್ಟಿಕಾಂಶಗಳು ರಕ್ತಕ್ಕೆ ಹೀರ್ಕೊಬೇಕಂತ ಹೇಳಿದ್ರೆ ಜಂತುಗಳಿದ್ದಾಗೆ ಮೊದಲನೇದಾಗಿ ಮಾಡಬೇಕಾಗತ್ತೆ. ಇನ್ನು ನಂತರ ಪೌಷ್ಟಿಕ ಪೋಷಿ ಆಹಾರ ಕೊಡಬೇಕಾಗತ್ತೆ. ರೈತರು ಬರೀ ಬೂಸ ಅಂದರೆ ರವ ಬೂಸ ಅಥವಾ ಹೊಟ್ಟು ಬೂಸ ಕಡಲೆ ಹೊಟ್ಟು ಇವಿಷ್ಟೇ ಕೊಡ್ತಾ ಇರ್ತಾರೆ ಕೆಲವರು, ಇಷ್ಟೇ ಕೊಟ್ಟರೆ ಸಾಲದು. ಬಹಳ ಮುಖ್ಯವಾಗಿ ಕಡಲೆಕಾಯಿ ಹಿಂಡಿನ ಕೊಡಬೇಕಾಗತ್ತೆ. ತಿಂಡಿ ಜೊತೆಗೆ ಒಂದು ಅರ್ಪಾವು ಹುರುಳಿಯನ್ನು ಮೊಳಕೆ ಬರೆಸಿ ಅದನ್ನು 4 ಹೋಳಾಗ ಆಡಿಸಿ ದಿನಕ್ಕೆ ಒಂದು ಸಲದಂತೆ 20-25 ದಿನ ಕೊಡಬೇಕಾಗತ್ತೆ. ಕೆಲವರು ಬರೀ 4-5 ದಿನ ಅಥವಾ 1 ವಾರ ಕೊಟ್ಬಿಟ್ಟು ದನನ ಇಟ್ಕೊಂಬಂದ್ಬಿಡ್ತಾರೆ, ಸರ್ ಇನ್ನೂ ಈಟಿಗೆ ಬಂದೇ ಇಲ್ಲ, ನೀವು ಹೇಳಿದಾಗೆ ಮೊಳಕೆ ಕೊಟ್ಟೆ ಅಂತ ಹೇಳ್ತಾರೆ. ಅವ್ರು 8 ದಿನ ಕೊಟ್ಟಿರ ಅಂತ ಹೇಳಲ್ಲ, ಬರೀ 4-5 ದಿನ ಕೊಟ್ಟೆ ಅಂತ ಹೇಳ್ತಾರೆ. ಆ ಥರ ಆಗಲ್ಲ, ಕಂಟಿನ್ಯೂಸ್ ಆಗಿ 20-25 ದಿನ ಕೊಟ್ಟರೆ ಮಾತ್ರ ಅದು ಗರ್ಭಕೋಶ ಚೆನ್ನಾಗಿ ಬೆಳವಣಿಗೆ ಆಗಿ ಬೆದೆ ಲಕ್ಷಣಗಳನ್ನ ತೋರಿಸುತ್ತೆ. ಇಲ್ಲಿ ಮೂರನೇದಾಗಿ ಖನಿಜ ಮಿಶ್ರಣವನ್ನು ಪಶು ಆಹಾರದೊಂದಿಗೆ ಕೊಡಬೇಕಾಗತ್ತೆ. ಅದು ದಿನಕ್ಕೆ 2 ಬಾರಿ 30-40 ಗ್ರಾಮ್ನಷ್ಟು ಕೊಡಬೇಕಾಗ್ತದೆ. ಕೆಲವರು ಏನು ಮಾಡ್ತಾರೆ ಅಂದರೆ ಊಟದ ಚಮಚದಲ್ಲಿ 1 ಚಮಚ ಬೆಳಗ್ಗೆ 1 ಚಮಚ ಸಾಯಂಕಾಲ ಹಾಕ್ತಾರೆ, ಅದು ಬರೀ 5 ಗ್ರಾಮ್ ಅಷ್ಟು ಇರುತ್ತೆ, ಅದು ಸಾಕಾಗಲ್ಲ. ಇಲ್ಲ ನಿಮ್ಗೆ ಒಂದು ಅಳತೆ ಸಿಗಬೇಕಂತೇಳಿದ್ರೆ ಕಟ್ಟಿಪಟ್ಟಣ ಮುಚ್ಚಲದಲ್ಲಿ 1/2 ಮುಚ್ಚಲ ಬೆಳಗ್ಗೆ 1/2 ಮುಚ್ಚಲ ಸಾಯಂಕಾಲದಷ್ಟು ತಿಂಡಿಗೆ ಈ ಖನಿಜ ಮಿಶ್ರಗಳನ್ನು ಹಾಕ್ತಾ ಇರಬೇಕಾಗತ್ತೆ. ಮತ್ತು ಇವುಗಳೊಂದಿಗೆ ವೈಟಮಿನ್ ಇಂಜೆಕ್ಷನ್ಗಳನ್ನ ಹಾಕ್ಸಿದ್ರೆ ರಾಸುಗಳು ಖಂಡಿತವಾಗಿ ಬೆದೆಗೆ ಬರುತ್ತೆ, ಹಾಗೆ ಫಲನೂ ಬೇಗ ನಿಲ್ಲುತ್ತೆ. ಕೆಲವರು ಬೆದೆಗೆ ಬರೋದಕ್ಕೆ ಪಪ್ಪಾಯನ್ ಕೊಡ್ತಾರೆ, ಕರಿಬೇವು ಕೊಡ್ತಾರೆ, ಹಿಪ್ಪನೇಳೆ ಸೊಪ್ಪನ್ನ ಕೊಡ್ತಾರೆ. ಇನ್ನು ಕೆಲವು ಸೂಲಾಗಿರೋ ದನಗಳು ಕರು ಹಾಕಿ 5 ತಿಂಗಳಾದರೂ ಇನ್ನೂ ಬೆದೆಗೆ ಬಂದಿಲ್ಲ ಅಂತ ಹೊಡ್ಕೊಂಬರ್ತಾರೆ. ಇಲ್ಲಿ ಒಂದು ವಿಷಯನ ರೈತರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ಹಾಲು ಕೊಡುವ ದನಕ್ಕೆ ನೀವು ಹೇಗೆ ಪೌಷ್ಟಿಕ ಆಹಾರ ಮತ್ತು ಖನಿಜ ಮಿಶ್ರಣ ಕೊಡ್ತೀರೋ ಅದೇ ರೀತಿ ತುಂಬುತ್ತೆನೆ ಅಂದರೆ ಪ್ರೆಗ್ನೆಂಟ್ ಇರೋಂಥ ದನಗಳಿಗೆ 7 ತಿಂಗಳ ಮೇಲೆ ಅವಕ್ಕೂ ದಿನಕ್ಕೆ ಪೌಷ್ಟಿಕ ಆಹಾರನೂ ಕೊಡಬೇಕು, ಹಾಗೆ ಖನಿಜ ಮಿಶ್ರಣನೂ ಕೊಡಬೇಕಾಗತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಾಲು ಕೊಡ್ತಲ್ಲ ಅಂದ್ಬಿಟ್ಟು ತುಂಬತೆನೆ ದನಗಳಿಗೆ ತಿಂಡಿನ ಕಮ್ಮಿ ಮಾಡ್ತಾರೆ, ಅದು ತಪ್ಪಾಗ್ತದೆ. ಯಾಕಂತೇಳಿದ್ರೆ ನೀವು ತಿಂಡಿ ಕೊಡೋದ್ರಿಂದ ಇದು ಹೊಟ್ಟೆಯಲ್ಲಿರ ಕರುವಿನ ಬೆಳವಣಿಗೆಗೂ ಸಹಾಯ ಆಗುತ್ತೆ, ಜೊತೆಗೆ ಕರು ಹಾಕಿದ ನಂತರ ಹಾಲಿನ ಇಳುವರಿನೂ ಹೆಚ್ಚಾಗುತ್ತೆ, ಮತ್ತು ಸತ್ತೆನೂ ಬೇಗನೆ ಬೀಳುತ್ತೆ. ಇಲ್ಲಾಂದರೆ ಕೆಲವು ದನಗಳಲ್ಲೇ ಸತ್ತೆ ಬಿದ್ದಿಲ್ಲ ಅಂತ ಬರ್ತಾರೆ, ಅದು ಯಾಕೆ ಬಿದ್ದಿರಲ್ಲ ಅಂದರೆ ತುಂಬತೆನೆಯಲ್ಲಿ ಅವರು ಪುಷ್ಟಿ ಮಾಡಿರಲ್ಲ ಅಂತ ಹೇಳಿದ್ರೆ ಅದು ಸತ್ತೆ ಬೆಳೆದಕ್ಕೂ ತೊಂದರೆ ಆಗುತ್ತೆ. ಈ ರೀತಿ ತೆನೆಯಲ್ಲಿ ಪುಷ್ಟಿ ಮಾಡಿದ ದನಗಳು ಅಥವಾ ಹಸುಗಳು ಕರು ಹಾಕಿದ 11ನೇ ದಿನಕ್ಕೆ ಬೆದೆಗೆ ಬರುತ್ತೆ. ಆದರೆ ಈ ಟೈಮಲ್ಲಿ ಗರ್ಭಕೋಶ ಇನ್ನೂ ಹುಣ್ಣು ವಾಸಿಯಾಗಿರಲ್ಲ. ಆದ್ದರಿಂದ ರೈತರು ಕರು ಹಾಕಿದ 2.5-3 ತಿಂಗಳಿಗೆ ಬೆದೆಗೆ ಕೊಡಿಸ್ಬೇಕು. ಎರಡೂವರೆ ತಿಂಗಳಿಗೆ ಕರು ಹಾಕಿದ್ದೆ, ಎರಡೂವರೆ ತಿಂಗಳಿಗೆ ಬೆದೆಗೆ ಬರುತ್ತೆ, ಆ ಥರ ಬೆದೆಯಲ್ಲಿ ನೀವು ಕೊಡಿಸ್ಬೇಕು. ಆವಾಗ ಏನಾಗತ್ತಂದರೆ ಮೊದಲನೇ ಬೆದೆಗೆ ಫಲ ನಿಲ್ಲೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೀವು ಆವಾಗ ಬೆದೆನ ಸ್ಕಿಪ್ ಅಂದರೆ ಬಿಡ್ತಾ ಹೋದಷ್ಟು ಅದು ನಿಮಗೆ ಕಾಡಿಸ್ತಾ ಹೋಗ್ತದೆ. ಈ ಥರ ಎರಡೂವರೆಯಿಂದ ಮೂರು ತಿಂಗಳಿಗೆ ಬಂದ ತಕ್ಷಣ ನೀವು ಹೀಟ್ ಕೊಡಿಸ್ತಂದರೆ ವರ್ಷಕ್ಕೊಂದು ಕರುನ ಪಡೆಯಬೋದು. ಇದರಿಂದ ಹೈನುಗಾರಿಕೆಯಲ್ಲಿ ಲಾಭನೂ ಆಗತ್ತೆ. ಕೆಲವರು ಇಷ್ಟು ಬೇಗ ಕೊಡಿಸ್ರೆ ಅಂದರೆ ಮೂರು ತಿಂಗಳೊಳಗೆ ಹೀಟು ಕೊಡಿಸ್ಬಿಟ್ರೆ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ ಅಂತ ಅನ್ಕೋತಾರೆ. ಆದರೆ ಅದು ತಪ್ಪು ಗ್ರಹಿಕೆ. ದನ ಐದು ತಿಂಗಳ ತೆನೆ ಆದಮೇಲೆ ನಂತರನೇ ಹಾಲಿನ ಇಳುವರಿ ಕಮ್ಮಿ ಆಗೋದು, ಅದಕ್ಕೆ ಮುಂಚೆ ಹಾಲಿನ ಇಳುವರಿ ಕಮ್ಮಿ ಆಗಲ್ಲ. ಆದ್ದರಿಂದ ಇವರು ಮೂರನೇ ತಿಂಗಳಿಗೆ ಹೀಟು ಕೊಡಿಸ್ರೆ ಯಾವುದೇ ತೊಂದರೆನೂ ಆಗಲ್ಲ. ಕೆಲವರು ಕರು ಹಾಕಿದ ಐದರಿಂದ ಆರು ತಿಂಗಳ ತನಕ ಕೊಡಿಸಲ್ಲ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ಅದು ಬೆದೆಗೆ ಬರ್ದರೇ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಐದು ತಿಂಗಳಾದಮೇಲೆ ಹಾಲಿನ ಇಳುವರಿ ಕಮ್ಮಿ ಆಗ್ತಾ ಇದ್ದಾಗೆ ಅವುಗಳ ತಿಂಡಿನೂ ಕಮ್ಮಿ ಮಾಡ್ತಾ ಬರ್ತಾರೆ. ಹಾಗಾಗಿ ಪೋಷಕಾಂಶಗಳ ಅಂಶ ಕಮ್ಮಿ ಆಗ್ತಾ ಹೋಗ್ತಾ ಇದ್ದಾಗೆ ಬೆದೆಗೆ ಬರ್ದರೇ ಆಗುತ್ತೆ. ಹಾಗಾಗಿ ಈ ಥರ ಇವರು ಎರಡೂವರೆಯಿಂದ ಮೂರು ತಿಂಗಳಿಗೆ ಫಲನ ಕೊಡಿಸೋದು ಒಳ್ಳೆಯದು. ಇನ್ನು ಬರ್ಡ್ ರಾಸಿನ ವಿಷಯಕ್ಕೆ ಬರೋದು. ಬರ್ಡ್ ರಾಸು ಅಥವಾ ನಾವು ರಿಪೀಟ್ ಬ್ರೀಡರ್ ಅಂತ ಯಾವ್ದನ್ನ ಕರಿತೀವಿ ಅಂತಂದರೆ ಆ ರಾಸು ಇಪ್ಪತ್ತೊಂದು ದಿನಕ್ಕೊಂದು ಸತಿ ಬೆದೆಗೆ ಬರ್ತಾ ಇರುತ್ತೆ. ಮತ್ತು ಮೂರರಿಂದ ನಾಲ್ಕು ಸತಿ ಬೆದೆ ಕೊಡಿಸಿದ್ರೂ ಫಲ ನಿಲ್ತಾರಲ್ಲ. ರಾಸಿನ ವಯಸ್ಸು ಹತ್ತು ವರ್ಷದ ಒಳಗಿರಬೇಕಾಗುತ್ತೆ. ಬರ್ಡ್ ರಾಸಿನ ಕಾರಣಗಳು ಹಲವಾರಿವೆ. ಅವುಗಳಲ್ಲಿ ಕೆಲವು ಮುಖ್ಯವಾದನ್ನ ಈಗ ಹೇಳ್ತೀನಿ. ಮೊದಲನೇದಾಗಿ ವಾತಾವರಣ, ಅಂದರೆ ಈ ಬೇಸಿಗೆಯಲ್ಲಿ ಈ ಬಿಸಿಲಿನ ಬಗ್ಗೆ ಜಾಸ್ತಿ ಇದ್ದಾಗ ದನಗಳು ಫಲ ನಿಲ್ಲೋದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಬಿಸಿಲಿನಲ್ಲಿ ತುಂಬ ದೂರ ನಡೆಸ್ಕೊಂಡು ಬಂದು ಕೃತಕ ಗರ್ಭಧಾರಣೆ ಮಾಡಿದ್ರು ಕೂಡ ಅದು ಫಲ ನಿಲ್ಲೋದು ಕಷ್ಟ ಆಗುತ್ತೆ. ಇದಕ್ಕೆ ಪರಿಹಾರ ಅಂತಂದರೆ ತಂಪಾದ ಹೊತ್ತಿನಲ್ಲಿ ಅಥವಾ ನೆರಳಿನಲ್ಲಿ ಕೃತಕ ಗರ್ಭಧಾರಣೆನ ಮಾಡಿಸ್ಬೇಕಾಗತ್ತೆ. ಇನ್ನು ಕೃತಕ ಗರ್ಭಧಾರಣೆ ಮಾಡಿಸುವ ಸಮಯದಲ್ಲಿ ರಾಸನ್ನ ತುಂಬ ಗಾಬರಿ ಮಾಡಬಾರ್ದು. ಯಾಕಂತೇಳಿದ್ರೆ ಈ ದನಗಳನ್ನ ಬೋನೊಳಗೆ ಅಂದರೆ ನಾವು ಟ್ರೇವಿಸ್ ಅಂತ ಏನು ಹೇಳ್ತೀವಿ ಅದರೊಳಗೆ ಹಾಕಬೇಕಾದ್ರೆ ಹೊಡೆದು ಬಡ್ದು ಅದನ್ನ ಒಳಗೆ ತಳ್ಳಬೇಕಾದ್ರೆ ಗಾಬರಿ ಮಾಡಿಬಿಟ್ಟಾಗ ಏನಾಗುತ್ತಂದರೆ ರಕ್ತದಲ್ಲಿ ಕೆಲವು ಹಾರ್ಮೋನುಗಳು ಅಥವಾ ರಸಗಳು ಬಿಡುಗಡೆಯಾಗಿ ಇವು ಗರ್ಭಕೋಶದಲ್ಲಿ ವೀರಾಣುಗಳ ಚಲನೆಗೆ ತೊಂದರೆ ಮಾಡ್ತದೆ. ಹಾಗಾಗಿ ಅದು ರಿಪೀಟ್ ಬಿಡರಾಗೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ರಾಸುಗಳಿಗೆ ಕೃತಕ ಗರ್ಭಧಾರಣೆ ಮಾಡುವ ಸಮಯದಲ್ಲಿ ಮೈ ಸವ್ರತ ಗಾಬರಿ ಆಗದ ರೀತಿ ನೋಡಿಕೊಂಡು ಫಲನಿಗೆ ಕೊಡಿಸ್ಬೇಕಾಗತ್ತೆ. ಇನ್ನು ಮುಂದೆ ಗರ್ಭಕೋಶದಲ್ಲಿ ಮೊಟ್ಟೆ ಅಥವಾ ಅಂಡಾಣು ತುಂಬ ಸಣ್ಣದಾಗಿದ್ದು ಪೂರ್ಣ ಪ್ರಮಾಣದಲ್ಲಿ ಬೆಳೆದಿರುವುದಿಲ್ಲ, ಈ ರೀತಿ ಕಡಸುಗಳಲ್ಲಿ ಹೆಚ್ಚಾಗಿ ಕಾಣಿಸ್ತದೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಪೌಷ್ಟಿಕ ಆಹಾರ ಅಥವಾ ಖನಿಜ ಮಿಶ್ರಣ ಮತ್ತು ವಿಟಮಿನ್ಗಳ ಕೊರತೆ ಆಗಿರುತ್ತೆ. ಇಲ್ಲಿ ನಾಲ್ಕನೇ ಕಾರಣ ಅಂತ ಹೇಳಿದ್ರೆ ಕೀವು ಗರ್ಭ, ಅಂದರೆ ಇಲ್ಲಿ ರಾಸು ನಾಲ್ಕರಿಂದ ಐದು ದಿನಕ್ಕೊಂದ್ಸತಿ ಬೆದೆಗೆ ಬರ್ತಾ ಇರುತ್ತೆ, ಕೀವು ಮಡ ಆಡ್ತಾ ಇರುತ್ತೆ. ಆ ಥರ ದನಗಳಿಗೆ ನೀವು ಗರ್ಭಕೋಶಕ್ಕೆ ಸೋಂಕು ನಿವಾರಕ ಔಷಧಿನ ಹಾಕಿಸಿ ನಂತರ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕಾಗತ್ತೆ. ಕೆಲವು ರಾಸುಗಳಲ್ಲಿ ಅಂಡಾಣು ಪೂರ್ಣ ಪ್ರಮಾಣದಲ್ಲಿ ಬೆಳೆದರೂ ಸಹ ಕರೆಕ್ಟ್ ಸಮಯದಲ್ಲಿ ಅಂದರೆ ಸೆಮೆನ್ ಹಾಕಿದ ನಂತರ ಅದು 18 ಗಂಟೆ ನಂತರ ಅದು ಮೊಟ್ಟೆ ಒಡಿಬೇಕಾಗತ್ತೆ, ಅದು ಸರಿಯಾದ ಸಮಯದಲ್ಲಿ ಬಿಡುಗಡೆ ಆಗೋದಿಲ್ಲ. ಇದಕ್ಕೆ ಮುಖ್ಯ ಕಾರಣ ರಕ್ತದಲ್ಲಿ ಕೆಲವು ಹಾರ್ಮೋನುಗಳ ಕೊರತೆ ಇರುತ್ತೆ. ಈ ರೀತಿಯ ರಾಸುಗಳನ್ನ ತಜ್ಞ ಪಶುವೈದ್ಯರಲ್ಲಿ ಪರೀಕ್ಷೆ ಮಾಡಿಸಿ ಹಾರ್ಮೋನ್ ಚಿಕಿತ್ಸೆ ಕೊಡಿಸಿ ಅದಕ್ಕೆ ಹೀಟಿಗೆ ಕೊಡಿಸ್ಬೇಕಾಗತ್ತೆ. ಇನ್ನು ಆರನೇದಾಗಿ ವೀರ್ಯದ ಗುಣಮಟ್ಟ, ಇದು ಒಂದು ಮುಖ್ಯ ಕಾರಣ ಆಗುತ್ತೆ ಬರ್ಡ್ ರಾಸ್ ಆಗೋದಕ್ಕೆ. ಯಾಕಂತ ಹೇಳಿದ್ರೆ ವೀರ್ಯ ನಳಿಕೆಗಳನ್ನು ನಾವು ಯಾವಾಗಲೂ ದ್ರವ ಸಾರ್ವಜನಿಕ ಕಂಟೈನರ್ನಲ್ಲಿ ಇಟ್ಟಿರ್ತೇವೆ, ಅದು -196 ಡಿಗ್ರಿ ಫ್ಯಾರನ್ಹೀಟಲ್ಲಿ ಇರುತ್ತೆ. ಇದರಿಂದ ನಾವು ಹೊರಗೆ ಆ ವೀರ ನಳಿಕೆಯನ್ನು ತೆಗೆದ ತಕ್ಷಣವೇ ಆದಷ್ಟು ಬೇಗನೆ ಕೃತಕ ಗರ್ಭಧಾರಣೆ ಮಾಡಬೇಕಾಗತ್ತೆ. ತಡ ಮಾಡಿದಷ್ಟು ವೀರ್ಯದ ಗುಣಮಟ್ಟ ಕಡಿಮೆ ಆಗ್ತಾ ಹೋಗ್ತದೆ. ಮತ್ತು ವೀರ ನಳಿಕೆ ಮೇಲೆ ಒಂದು ಸೆಕೆಂಡ್ ಬಿಸಿಲು ಬಿದ್ದರೂ ಕೂಡ ಅದರಲ್ಲಿರೋ ವೀರ್ಯಾಣುಗಳೆಲ್ಲ ಸತ್ತೋಗುತ್ತೆ. ಆ ಥರ ಟ್ಯೂಬ್ನ ನಾವು ಉಪಯೋಗಿಸಿದ್ರೂ ಏನು ಪ್ರಯೋಜನಕ್ಕೆ ಬರಲ್ಲ. ಅದಕ್ಕೆ ನಾನು ಆವಾಗಲೇ ಹೇಳಿದ್ದು ಬಿಸಿಲಲ್ಲಿ ನಿಲ್ಲಿಸಿ ಹೀಟಿಗೆ ಕೊಡಿಸ್ಬಾರ್ದು ಅಂತ. ಮತ್ತು ಗರ್ಭಕೋಶದಲ್ಲಿ ಗಡ್ಡೆ ಆದಾಗ ಫಲ ನಿಲ್ಲಲ್ಲ. ಈ ಗಡ್ಡೆ ಅಂತ ಹೇಳಿದ್ರೆ ಗರ್ಭಕೋಶದಲ್ಲಿ ಎರಡು ವಿಧದ ಗಡ್ಡೆ ಆಗಿರುತ್ತೆ. ಒಂದನ್ನು ನಾವು ಫಾಲಿಕ್ಯುಲರ್ ಸಿಸ್ಟ್ ಅಂತೀವಿ, ಮತ್ತೊಂದು ಲ್ಯೂಟಿಯಲ್ ಸಿಸ್ಟ್ ಅಂತ ಹೇಳ್ತೀವಿ. ಸಾಧಾರಣವಾಗಿ ದನಗಳು ಬೆದೆಗೆ ಬಂದರೆ ಒಂದು ದಿನ ಹೀಟಲ್ಲಿರುತ್ತೆ. ಆದರೆ ಕೆಲವು ದನಗಳು ಮೂರರಿಂದ ನಾಲ್ಕು ದಿನ ಬೆದೆಯಲ್ಲೇ ಇರುತ್ತೆ. ಕಂಟಿನ್ಯೂಸ್ ಆಗಿ ಮಡ ಆಡ್ತಾ ಇರುತ್ತೆ, ಅರಚ್ತಾ ಇರುತ್ತೆ, ಹಾರ್ತಾ ಇರುತ್ತೆ, ಈ ಥರ ಎಲ್ಲ ಮಾಡ್ತಾನೆ ಇರುತ್ತೆ. ಇವುಗಳು ಗರ್ಭ ಪರೀಕ್ಷೆ ಮಾಡಿದಾಗ ಅಂಡಾಣು ಒಡೆಯದೆ ಹಲವಾರು ಅಂಡಾಣುಗಳು ಸೇರಿಕೊಂಡು ಒಳಗೆ ಗಡ್ಡೆ ಆಗಿರುತ್ತೆ. ಗಡ್ಡೆ ರೂಪ ಪಡೆದಿರೋದ್ರಿಂದ ಈ ರಾಸುಗಳನ್ನ ನೀವು ಪಶುವೈದ್ಯರಿಂದ ಪರೀಕ್ಷೆ ಮಾಡಿಸಿ ಸೂಕ್ತ ಚಿಕಿತ್ಸೆ ಕೊಡಿಸಿ ನಂತರ ಅದಕ್ಕೆ ಹೀಟಿಗೆ ಕೊಡಿಸ್ಬೇಕಾಗತ್ತೆ. ಇನ್ನು ಮುಂದೆ ಬಂದು ಕೆಲವು ಕಡಸುಗಳು ಫಲನ ಇಲ್ಲದೇ ಇರಲು ಗರ್ಭಕೋಶದಲ್ಲಿ ಕೆಲವು ನ್ಯೂನ್ಯತೆಗಳಿರುತ್ತೆ, ಅಂದರೆ ಜೆನೆಟಿಕ್ ಡಿಫೆಕ್ಟ್. ಅದೇನಂತ ಹೇಳಿದ್ರೆ ಈ ಅನುವಂಶಿಕ ಧಾತುವಿನ ತೊಂದರೆಯಿಂದ ಗರ್ಭದ ಕೆಲವು ಭಾಗಗಳೇ ಬೆಳೆದಿರಲ್ಲ ಅಥವಾ ಇರದೇ ಇಲ್ಲ. ಈಗ ಒಂದು ಹಸುವಿನಲ್ಲಿ ಅವಳಿ ಕರುಗಳು ಹುಟ್ಟಿದೆ ಅಂದರೆ ಅದರಲ್ಲಿ ಒಂದು ಗಂಡು ಒಂದು ಹೆಣ್ಣು ಆಗಿದ್ದರೆ ಶೇಕಡ 90% ಹೆಣ್ಣು ಕರುಗಳಲ್ಲಿ ಗರ್ಭಕೋಶದ ಕೆಲವು ಭಾಗಗಳೇ ಬೆಳೆದಿರಲ್ಲ, ಮುಂದೆ ಅವನ್ನ ಸಂತಾನೋತ್ಪತ್ತಿಗೆ ಉಪಯೋಗಕ್ಕೆ ಬರಲ್ಲ. ಈ ರೀತಿ ಕರುಗಳನ್ನು ನಾವು ಫ್ರೀ ಮಾರ್ಟಿನ್ ಕರುಗಳು ಅಂತ ಕರಿತೀವಿ, ಫ್ರೀ ಮಾರ್ಟಿನ್ ಅಂತ ಹೇಳ್ತೀವಿ. ನಂತರ ದನದ ಮೈ ಮೇಲೆ ಈ ಉಣ್ಣೆ ಅಥವಾ ಹೇನು ತುಂಬ ಇದ್ದರೂ ಕೂಡ ಅವು ಏನಾಗುತ್ತೆ, ರಕ್ತಹೀನತೆ, ಈ ಉಣ್ಣೆಗಳು ರಕ್ತ ಕುಡಿದು ದನಗಳಲ್ಲಿ ರಕ್ತಹೀನತೆ ಆಗುತ್ತೆ, ಮತ್ತು ಆ ಉಣ್ಣೆಗಳಿಂದ ದನಗಳಲ್ಲಿ ಮಲೇರಿಯಾದಂಥ ಅಂದರೆ ಬೆಬಿಸಿಯೋಸಿಸ್ಸು, ತೇಲೇರಿಸಿಸ್ಸು, ಅನಾಪ್ಲಾಸ್ಮೋಸಿಸ್ ಈ ಥರ ಅಂಥ ಮಲೇರಿಯಾ ರೋಗಗಳು ಬಂದು ಆ ದನಗಳು ತುಂಬ ವೀಕ್ ಆಗಿರ್ತವೆ. ವೀಕಾಗಿ ನಿತ್ರಾಣಗೊಂಡಿರೋದ್ರಿಂದ ಆ ದನಗಳು ಫಲನಿಲ್ಲೋದಕ್ಕೆ ಕಾಡಿಸ್ತವೆ. ಮತ್ತು ಈ ಕಾಲ್ಬಾ ಜ್ವರ ಬಂದಿದ್ದು ದನಗಳು ಅಥವಾ ಈ ಬೆಬಿಸಿಯಾ ಅಂದರೆ ನಾವು ರಕ್ತಪಿಂಜಿ ಅಂತ ಕರಿತೀವಿ, ಈ ದನಗಳು ಕೆಂಪಿಗೆ ಉಚ್ಚಾಯಿತವೆ, ಕಾಫಿ ಡಿಕಾಕ್ಷನ್ ಥರ ಉಚ್ಚಾಯುತ್ತೆ. ಈ ಥರ ಕಾಯಿಲೆಗಳು ಬಂದು ವಾಸಿಯಾದರೂ ಕೂಡ ಆ ದನಗಳಲ್ಲಿ ಏನಾಗುತ್ತಂದರೆ ಆ ರೋಮ ಎಲ್ಲ ದಪ್ಪ ರೋಮ ಬೆಳ್ಕೊಂಡಿರುತ್ತೆ, ಮತ್ತು ಬಿಸಿಲಿಗೆ ಹೋದರೆ ಏತ್ತಾ ಇರುತ್ತೆ, ನಗರದ ಅಂತ ಹೇಳ್ತೀವಿ, ಹಿಂದೆ ಮುಂದೆ ಏತ್ತಾ ಇರುತ್ತೆ, ಮತ್ತು ಮೇವು ಎಲ್ಲ ಕಮ್ಮಿ ತಿಂತಿರುತ್ತೆ. ಈ ಥರ ತೊಂದರೆಗಳಿರೋಂಥ ರಾಸುಗಳಲ್ಲೂ ಫಲ ನಿಲ್ಲೋದು ಕಷ್ಟ ಇರುತ್ತೆ. ಈ ಥರ ದನಗಳಿಗೆ ನೀವು ಪಶುವೈದ್ಯರಿಗೆ ತೋರಿಸಿ ಸೂಕ್ತ ಚಿಕಿತ್ಸೆ ಕೊಡಿಸಿ ನಂತರ ಬೆದೆ ಕೊಡಿಸಿದ್ರೆ ಕಟ್ಟುತ್ತೆ. ಹೀಗೆ ಬರ್ಡ್ ರಾಸುಗಳಲ್ಲಿ ಹಲವಾರು ಕಾರಣಗಳು ಇವೆ. ಇನ್ನು ಕಡೆಯದಾಗಿ ಬಹಳ ಮುಖ್ಯವಾದ್ದು, ರೈತರು ತಮ್ಮ ರಾಸುಗಳಿಗೆ ಬೆದೆ ಕೊಡಿಸುವ ದಿನಾಂಕಗಳನ್ನು ಒಂದು ಕಾರ್ಡಲ್ಲಿ ಅಥವಾ ಒಂದು ಸಣ್ಣ ನೋಟ್ಬುಕ್ಕಲ್ಲಿ ಗುರುತು ಹಾಕ್ಕೊಂಡಿದ್ರೆ ಒಳ್ಳೆಯದು, ಅಂದರೆ ಇದು ರೆಕಾರ್ಡ್ ಇಟ್ಟಿರೋದು ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಈಗ ನೋಡಿ, ನಮ್ಮ ಆಫೀಸಲ್ಲಿ ಅಂದರೆ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಇಲಾಖೆಯಿಂದ ಮಾಡಿಸಿರೋಂಥ ಒಂದು ಜಾನುವಾರು ಮಾಹಿತಿ ಪುಸ್ತಕ ಅಂತ ಕೊಡ್ತೀವಿ. ಅದರಲ್ಲಿ ಏನಾಗತ್ತಂದರೆ ಒಂದು ಮನೆಗೆ ಒಂದು ಕಾರ್ಡನ್ನ ಒಂದು ಬುಕ್ಕನ್ನು ಕೊಟ್ಟಿರ್ತೀವಿ. ಅದರಲ್ಲಿ ಅವ್ರ ಹತ್ರ ಒಂದು 5 ಜನ ಇರ್ಬೋದು, 6 ಜನ ಇರ್ಬೋದು ಅಥವಾ 2 ಜನ ಇರ್ಬೋದು, ಅದನ್ನು ಆ ಬುಕ್ಕಿನ ಟ್ಯಾಗ್ ನಂಬರು ಅಂದರೆ ಓಲೆ ನಂಬರ್ನ ಗುರುತು ಹಾಕಿರ್ತೀವಿ, ಮತ್ತು ಯಾವತ್ತು ಬೆದೆ ಕೊಡಿಸಿದ್ದೀವಿ ಅಂತ ಬರೆದಿರ್ತೀವಿ. ಅವ್ರ ಮುಂದೆ ಅದು ಏನೇನು ಪ್ರಯೋಜನ ಆಗುತ್ತಂತ ರೆಕಾರ್ಡ್ ಇಟ್ಟರೆ ಏನೇನು ಪ್ರಯೋಜನ ಆಗುತ್ತಂತ ಈಗ ಹೇಳ್ತೀನಿ ನೋಡಿ. ಈ ರೆಕಾರ್ಡ್ಗಳಿಂದ ಬರ್ಡ್ ರಾಸುಗಳಲ್ಲಿ ಎಷ್ಟು ದಿನಕ್ಕೆ ಒಂದ್ಸತಿ ಬೆದೆಗೆ ಬರ್ತದೆ ಅಂತ ನೋಡೋದಕ್ಕೆ ಸಹಾಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸರ್ ಮೊನ್ನೆ ಕೊಡಿಸಿದ್ದೆ, ಆ 10 ದಿನದ ಕೆಳಗೆ ಕೊಡಿಸಿದ್ದೆ ಅಂತ ಹೇಳಿದಾಗ ಗೊತ್ತಾಗಲ್ಲ. ಈ ಬರ್ಡ್ ರಾಸುಗಳು ಏನಕ್ಕೆ ತೊಂದರೆ ಆಗ್ತದೆ ಅಂತ ಕಂಡುಹಿಡಿಬೇಕಂದ್ರೆ ಎಷ್ಟು ದಿನಕ್ಕೊಮ್ಮೆ ಬರ್ತದೆ ಅನ್ನೋದನ್ನ ನಾವು ಪರಿಶೀಲಿಸೋದು ಬಹಳ ಮುಖ್ಯ ಆಗುತ್ತೆ. ಇಂಥದಕ್ಕೆ ರೆಕಾರ್ಡು ಬೇಕೇ ಬೇಕಾಗತ್ತೆ. ಮತ್ತು ರಾಸುಗಳಲ್ಲಿ ಫಲ ಪರೀಕ್ಷೆ ಮಾಡಬೇಕಂತ ಹೇಳಿದ್ರೆ ಈ ರೆಕಾರ್ಡ್ಗಳು ಸಹಾಯ ಆಗುತ್ತೆ. ಕೆಲವರು ಏನು ಮಾಡ್ತಾರಂದರೆ 2 ತಿಂಗಳಿಗೆ ಇಟ್ಕೊಂಬಂದ್ಬಿಡ್ತಾರೆ, ಸರ್ 5 ತಿಂಗಳಾಗಿದೆ ಸರ್ ಕೊಡಿಸಿ ಅಂತ ಹೇಳ್ತಾರೆ. ನಾವು ರೆಕಾರ್ಡ್ನ ಕೊಟ್ಟಾಗ ತೋರಿಸ್ ತಂದಾಗ ಏ ಇಲ್ಲಪ್ಪ ನೋಡೋ ಇಷ್ಟು ದಿನ ಆಗಿದೆ, ಆ ದಿನ ನೋಡೋದಕ್ಕೆ ರೆಕಾರ್ಡ್ಗಳು ಸಹಾಯ ಮಾಡುತ್ತೆ. ಮತ್ತು ಈ ರಾಸುಗಳು ಯಾವ ಕರು ಹಾಕುತ್ತೆ ಅಂತ ಕಂಡುಹಿಡಿಯೋದಕ್ಕೂ ಅಥವಾ ಹೇಳೋದಕ್ಕೂ ಈ ಡೇಟ್ಗಳು ಬಹಳ ಸಹಾಯಕವಾಗುತ್ತೆ. ಮತ್ತು ಕೆಲವು ದನಗಳಲ್ಲಿ ಈ ಕರು ಹೊಟ್ಟೆಲೇ ಸತ್ತೋಗಿರುತ್ತೆ ಆದರೆ ಮಡ ಆಡಿರಲ್ಲ, ಅದನ್ನು ನಾವು ಮಮ್ಮಿಫೈಡ್ ಫೀಟಸ್ ಅಂತ ಕರಿತೀವಿ. ಈ ತರಹದ ತೊಂದರೆಗಳನ್ನು ಗುರುತಿಸಿ ಸೂಕ್ತ ಚಿಕಿತ್ಸೆ ಕೊಡಿಸ್ಬೇಕಂದ್ರೂ ಕೂಡ ಈ ಡೇಟ್ಗಳು ನಮಗೆ ಸಹಾಯ ಆಗುತ್ತೆ. ಇನ್ನೂ ಕೆಲವು ದನಗಳಲ್ಲಿ ಕರು ಹೊಟ್ಟೆಲ್ಲ ಸತ್ತೋಗಿರುತ್ತೆ ಆದರೆ ಗರ್ಭಕೋಶದಲ್ಲಿ ನೀರು ತುಂಬ್ತಾ ಹೋಗ್ತಾಯಿರುತ್ತೆ, ಹೊಟ್ಟೆ ದಪ್ಪಗಾಗ್ತಾ ಹೋಗ್ತಾಯಿರುತ್ತೆ, 9 ತಿಂಗಳಾದರೂ ಕರು ಹಾಕಿರಲ್ಲ. ಇವ್ರೇನು ಮಾಡ್ತಾರೆ, ಹೊಟ್ಟೆ ದಪ್ಪಗಾಗ್ತದೆ, ದನ ತೆನೆ ಆಗಿದೆ, ಕರು ಚೆನ್ನಾಗಿದೆ ಅಂತಲೇ ಅನ್ಕೊತಾ ಇರ್ತಾರೆ ರೈತರು. ಆದರೆ 9 ತಿಂಗಳಾದರೂ ಕರು ಹಾಕಲಿಲ್ಲ ಅಂದ್ಬಿಟ್ಟು ಆವಾಗ ಪಶುವೈದ್ಯರ ಹತ್ರ ಇಟ್ಕೊಂಬರ್ತಾರೆ. ಆವಾಗ ನಾವು ಈ ಡೇಟನ್ನು ನೋಡಿದ್ರೆ ಹೌದು ಇದು 9 ತಿಂಗಳಾಗಿದೆ ಅಂತ ನೋಡಿ ಆಮೇಲೆ ಅದು ಗರ್ಭಕೋಶ ಚೆಕ್ ಮಾಡಿ ಇದು ಒಳಗೆ ಉಚ್ಚಬುಡ್ಡೆ ಅಂತ ಹೇಳ್ತೀವಿ, ಅದರಲ್ಲಿ ಬರೀ ನೀರು ತುಂಬ್ತಾ ಇರುತ್ತೆ, ಕರು ಬೆಳವಣಿಗೆ ಇರಲ್ಲ, ಕರು ಒಳಗೆ ಸತ್ತೋಗಿರುತ್ತೆ. ಈ ಥರ ದನಗಳಿಗೆ ನಾವು ಪಶುವೈದ್ಯರ ಹತ್ರ ಸೂಕ್ತ ಚಿಕಿತ್ಸೆ ಕೊಡಿಸಿ ಅದನ್ನು ಕರುನ ಹೊರಗೆ ಬರೋಕಂದರೆ ಅಭಾಷಣ ಆಗೋವಾಗ ಮಾಡಿ ಅದ ನಂತರ ಚಿಕಿತ್ಸೆನ ಮಾಡಬೇಕಾಗತ್ತೆ. ಇವೆಲ್ಲದಕ್ಕೂ ನೀವು ರೆಕಾರ್ಡನ್ನು ಇಟ್ಟಿದರೆ ತುಂಬ ಸಹಾಯ ಆಗುತ್ತೆ. ಹಾಗೆಯೇ ಈ ಫಲ ನಿಂತಿರೋ ದನಗಳಲ್ಲಿ ಹಾಲು ನಿಲ್ಲಿಸಲು ಕೂಡ ಈ ದಿನಾಂಕ ಬೇಕಾಗತ್ತೆ. ಕೆಲವರು ಈ ಬೆದೆ ಕೊಡಿಸಿದ ದಿನಾಂಕ ಗೊತ್ತಿರಲ್ಲ, 8.5 ರಿಂದ 9 ತಿಂಗಳ ತನಕ ಹಾಲು ಕರಿತಾನೆ ಇರ್ತಾರೆ, ಆಮೇಲೆ ಡೌಟ್ ಆಗಿಬಿಟ್ಟು ಇದ್ಯಾಕೆ ಹಾಲು ನಿಲ್ತಾನೆ ಇಲ್ಲ ಅಂದ್ಬಿಟ್ಟು ಹಾಲು ನಿಲ್ಲಿಸಿರ್ತಾರೆ, ನಿಲ್ಲಿಸಿದ್ದು 1 ವಾರಕ್ಕೆ ಕರು ಹಾಕ್ಬಿಡುತ್ತೆ. ಆ ಥರ ದನಗಳಲ್ಲಿ ಏನಾಗುತ್ತಂದರೆ ಮುಂದಿನ ಸೂಲಲ್ಲ ಅಂದರೆ ಕರು ಹಾಕಿದ ಸೂಲಲ್ಲಿ ಹಾಲಿನ ಇಳುವರಿ ತುಂಬ ಕಮ್ಮಿ ಆಗುತ್ತೆ. ಇಷ್ಟು ತೊಂದರೆಗಳು ನಿಮಗೆ ತಪ್ಪಿಸ್ಬೇಕಂತ ಹೇಳಿದ್ರೆ ರೆಕಾರ್ಡ್ಗಳನ್ನು ನೀವು ಕರೆಕ್ಟಾಗಿ ಇಟ್ಟಿರಬೇಕಾಗತ್ತೆ. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ, ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಸಾವಯವ ಸಂಪದ ಬಾನುಲಿ ಸರಣಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಅನುಭವಿ ವಿಜ್ಞಾನಿಗಳೊಂದಿಗೆ, ತಜ್ಞ ಅಧಿಕಾರಿಗಳೊಂದಿಗೆ ಮಾತುಕತೆ, ಸಾವಯವ ಕೃಷಿಕರೊಂದಿಗೆ ಆತ್ಮೀಯ ಸಂವಾದ, ನೇರ ಫೋನಿನ್ ಕಾರ್ಯಕ್ರಮ, ರೈತರ ಜಮೀನಿನಲ್ಲಿ ಪ್ರಾತ್ಯಕ್ಷತಾ ತರಬೇತಿ, ಇವು ಸರಣಿಯ ವಿಶೇಷ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು. ಆಲಿಸಿ, ಅನುಸರಿಸಿ. ಜುಲೈ 5 ಬುಧವಾರ ಬೆಳಿಗ್ಗೆ 10:00 ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಆವರಣದಲ್ಲಿ ಉದ್ಘಾಟನೆಯಾಗಲಿದೆ ಸಾವಯವ ಸಂಪದ ಬಾನುಲಿ ಸರಣಿ. ಬನ್ನಿ, ಭಾಗವಹಿಸಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಡಾಕ್ಟರ್ ಜನಾರ್ದನ್ ಅವರೇ, ರೈತರಲ್ಲಿ ಕೆಲವು ತಪ್ಪು ಗ್ರಹಿಕೆಗಳು ಅಥವಾ ನಂಬಿಕೆಗಳು ಅಂತ ನಾವು ಹೇಳ್ಬೋದು ಸಾಮಾನ್ಯವಾಗಿ. ಅಂಥವನ್ನ ಕೆಲವನ್ನ ನಾನು ಕೇಳ್ತೀನಿ, ತಾವು ಸ್ಪಷ್ಟೀಕರಣವನ್ನು ಕೊಡಬೇಕು. ಈಗ ಕೆಲವರು ಏನು ಮಾಡ್ತಾರೆ, ಒಂದೇ ಬಾರಿಗೆ ಎರಡೆರಡು ನಳಿಕೆಗಳನ್ನು ಹಾಕಿ ಅಂತ ವೈದ್ಯರ ಬಳಿ ಹೇಳ್ತಾರೆ. ಅಂದ್ರೆ ಅದು ಟ್ಯೂಬ್, ಸಿಮೆಂಟ್ ಟ್ಯೂಬ್ ಇರುತ್ತಲ್ಲ, ಡಬಲ್ ಸಿಮೆಂಟ್ ಮಾಡಿ ಸರ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಸ್ಟ್ರಾಂಗ್ ಇರಲ್ಲ, ಎರಡಾದ್ರೆ ಸ್ಟ್ರಾಂಗ್ ಆಗುತ್ತೆ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತೀರಿ? ಒಂದೇ ಸಲಕ್ಕೆ ಎರಡು ಬೀಡನ ಹೇಳಿಕೆ ಅಥವಾ ರೈತರು ಹೇಳಾಗೆ ಡಬಲ್ ಸೆಮೆನ್ ಹಾಕೋದು ಬೇಕಿಲ್ಲ. ಯಾಕಂದರೆ ಒಂದು ವೀರನ ಅಳಿಕೆಯಲ್ಲಿ 30 ಲಕ್ಷ ವೀರಾಣುಗಳಿರುತ್ತೆ. ಅದರಲ್ಲಿ ಫಲ ನಿಲ್ಲೋದಕ್ಕೆ ಒಂದು ವೀರಾಣು ಸಾಕು, ಉಳಿದದ್ದೆಲ್ಲ ವ್ಯರ್ಥನೆ. ಅಂದರೆ 99,99,000 ಉಳಿದಿದ್ದು ಏನಿರುತ್ತೋ ಅವೆಲ್ಲ ವ್ಯರ್ಥನೆ. ನೀವು ಎರಡು ಟ್ಯೂಬ್ ಹಾಕ್ಸಿದ್ರೆ 60 ಲಕ್ಷ ವೀರಾಣುಗಳಾಗ್ತದೆ. ಎರಡನೇ ಟ್ಯೂಬು ಯಾವಾಗ ಕೊಡಿಸ್ಬೇಕಂತಂದರೆ, ಮೊದಲನೇ ಟ್ಯೂಬನ್ನು ನೀವು ಅರ್ಲಿ ಹೀಟ್, ನಾನು ಅವಲ್ಲೇ ಹೇಳಿದ್ನಲ್ಲ, ಅರ್ಲಿ ಹೀಟಲ್ಲಿ ಅಥವಾ ಮೊದಲನೇ ಹಂತದಲ್ಲಿ ಏನನ್ನು ಕೊಡಿಸಿದ್ದು 12 ನಂತರನೂ ಮಡ ಆಡ್ತಾ ಇದ್ದರೆ ಆಗ ನೀವು ಎರಡನೇ ಟ್ಯೂಬ್ನ ಕೊಡಿಸ್ಬೇಕಾಗತ್ತೆ. ಇಲ್ಲಾಂದರೆ ಒಂದೇ ಸತಿಗೆ ಎರಡು ಟ್ಯೂಬ್ನ ಹಾಕ್ಸೋದು ಬೇಕಿಲ್ಲ. ಮತ್ತು ಒಂದು ವೀರನಾಳಕ ಉತ್ಪಾದನೆ ಮಾಡೋದಕ್ಕೆ ಸರ್ಕಾರಕ್ಕೆ 50 ರೂಪಾಯಿ ಖರ್ಚಾಗತ್ತೆ. ಹಾಗಾಗಿ ಎರಡು ವೀರನಾಳಕ ಉಪಯೋಗಿಸೋದ್ರಿಂದ ಬರೀ ವ್ಯರ್ಥ ಆಗತ್ತೆ ಹೊರತು ಬೇಕಾಗಿರಲ್ಲ. ಹೀಟ್ಗೆ ಕೊಡಿಸಿದ ಮೇಲೆ ಭಾಳ ಜನ ರೈತರು ಕೇಳೋದು, ಕಡಲೆ ಹಿಂಡಿ ಕೊಡ್ಬೋದಾ, ಫಾರಂ ಹುಲ್ ತಿನ್ನಿಸ್ಬೋದಾ ಅಂತ. ಖಂಡಿತವಾಗಿ ಕೊಡ್ಬೋದು. ಇಲ್ಲಿ ಬೆದೆಗೆ ಬರೋದಕ್ಕೂ ಹಿಂಡಿಗೂ ಸಂಬಂಧ ಇಲ್ಲ. 20 ದಿನದ ನಂತರ ನಿಮ್ಮ ರಾಸು ಪುನಃ ಬೆದೆಗೆ ಬಂದಿದೆ ಅಂದರೆ ಅದಕ್ಕೆ ಬೇರೆ ಕಾರಣಗಳೇ ಇರ್ಬೋದೆ ಹೊರತು ನೀವು ಕೂಡ ಕಡಲೆಕಾಯಿ ಹಿಂಡಿ ಖಂಡಿತ ಆಗಿ ಅಲ್ಲ. ಹಾಗೆ ದನಕ್ಕೆ ಮೊದಲಿಂದಲೂ ನೀವು ಫಾರಂ ಹುಲ್ ಹಾಕ್ತಾ ಇದ್ರೆ ಅದನ್ನು ಕಂಟಿನ್ಯೂಸ್ ಆಗಿ ಕೊಡ್ಬೋದು. ಕರು ಹಾಕಿದ ಮೇಲೆ ಸತ್ತೆ ಅಥವಾ ಮಾಸು ಏನು, ಅದು ಸ್ವಾಭಾವಿಕವಾಗಿ ಬೀಳಬೇಕು ಅಲ್ವೇ? ಅದು ಬೀಳಲಿಲ್ಲ ಅಂದರೆ ನೀವು ವೈದ್ಯರು ಏನು ಮಾಡ್ತೀರಿ, ತೆಗಿತೀರಿ. ಬಹಳಷ್ಟು ಜನರಲ್ಲಿ ಒಂದು ನಂಬಿಕೆ ಇದೆ, ಆ ಥರ ತೆಗೆಸ್ಬಿಟ್ರೆ ಮುಂದೆ ಹಾಲು ಕಮ್ಮಿ ಆಗುತ್ತೆ ಅಥವಾ ಫಲ ನಿಲ್ಲಲ್ಲ ಅಂದರೆ ಅದೇ ಬರಡಾಗೋದಕ್ಕೆ ಕಾರಣ ಅಂತ. ಎಷ್ಟರ ಮಟ್ಟಿಗೆ ಸತ್ಯ ನೋಡಿ, ದನ ಕರು ಹಾಕಿದ 12 ಅದು ಸತ್ತೆ ಬಿದ್ದುಬಿಡ್ಬೇಕು. 12-24 ತನಕ ಕಾಯ್ಬೋದು, ಇಲ್ಲಾಂದರೆ 12-24 ಒಳಗೆ ಅದನ್ನು ತೆಗೆಸ್ಬೇಕಾಗತ್ತೆ. ಕೆಲವು ಸತಿ ಏನಾಗುತ್ತಂದರೆ ಸತ್ತೆ ತೆಗೆದ ನಂತರ, ಅಂದರೆ ಸತ್ತೆ ತೆಗೆಸಿದ ನಂತರ ಗರ್ಭಕೋಶಕ್ಕೆ ಸೋಂಕು ನಿವಾರಕ ಮಾತ್ರೆಯನ್ನು ಹಾಕಿಸಿ ಸೂಕ್ತವಾದ ಚಿಕಿತ್ಸೆ ಕೊಡಿಸಿದ್ರೆ ಯಾವುದೇ ತೊಂದರೆನೂ ಆಗಲ್ಲ, ಹಾಲಿನ ಇಳುವರಿಗೂ ಏನೂ ಎಫೆಕ್ಟು ಆಗಲ್ಲ. ಆದರೆ ಕೆಲವರು ಏನಾಗುತ್ತಂದರೆ ಸತ್ತೆನ ಸರಿಯಾಗಿ ತೆಗೆಸಿರಲ್ಲ, ಅಂದರೆ ಲೋಕಲಿ ಕೆಲವರು ಕೈ ಇಟ್ಟು ತೆಗೆದಿರ್ತಾರೆ, ಅಥವಾ ಅದಕ್ಕೆ ಸತ್ತೆ ತೆಗೆದ ನಂತರ ಸೂಕ್ತ ಚಿಕಿತ್ಸೆ ಕೊಡಿಸ್ದೇರ ಅಥವಾ ಒಳಗೆ ಸೋಂಕು ನಿವಾರಕ ಮಾತ್ರೆಯನ್ನು ಹಾಕಿಸ್ದಿದ್ದಾಗ ಏನಾಗುತ್ತೆ, ಗರ್ಭಕೋಶಕ್ಕೆ ಸೋಂಕಾಗಿ ಆ ರಾಸಿಗೆ ಜ್ವರ ಬರುತ್ತೆ, ಮೇವು ಬಿಟ್ಬಿಡುತ್ತೆ, ಅದರಿಂದ ಹಾಲಿನ ಇಳುವರಿನೂ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಈ ಗರ್ಭಕೋಶದಲ್ಲಿ ಕೀವು ತುಂಬ್ಕೊಳೋದ್ರಿಂದ ಅದು ಮುಂದೆ ರಕ್ತಕ್ಕೆ ಹರಡಿ ನಂತರ ಅದು ಕೆಚ್ಚಲಿಗೂ ಹರಡಿ ಕೆಚ್ಚಲುಭಾವ ಆಗೋಂಥ ಸಾಧ್ಯತೆಗಳು ಇರುತ್ತೆ. ಆ ಥರ ದನಗಳಲ್ಲಿ ನೀವು ಸರಿಯಾದ ಚಿಕಿತ್ಸೆನ ಕೊಡಿಸ್ಬೇಕಾಗತ್ತೆ. ಕೆಲವರು ಬಿದಿರು ಸೊಪ್ಪು ತಿನ್ನಿಸ್ತಾರಲ್ಲ ಡಾಕ್ಟ್ರೆ, ಬೀಳಿ ಅಂತ? ಖಂಡಿತವಾಗಿ ಕೆಲವರು ಆ ಬಿದಿರು ಸೊಪ್ಪನ್ನ ತಿನ್ನಿಸ್ತಾರೆ, ಇಲ್ಲ ಬೆಲ್ಲ ಕಾಳುಮೆಣಸು ಇದನ್ನ ಉಂಡೆ ಕಟ್ಟಿ ತಿನ್ನಿಸ್ತಾರೆ. ಆಯುರ್ವೇದಿಕ ಔಷಧಿಗಳು ತೊಂದರೆ ಇಲ್ಲ, ಕೊಡಿಸೋದ್ರಿಂದ ಒಳ್ಳೇದೇ ಅದು. ಹೌದಾ? ಕೊಡೋದ್ರಿಂದ ಒಳ್ಳೇದು. ಈಗ ಬೆದೆಗೆ ಕೊಡಿಸೋದ ಮೇಲೆ ಸಾಮಾನ್ಯವಾಗಿ ಅದನ್ನು ಮಲಗಕ್ಕೆ ಬಿಡಲ್ಲ, ಅದನ್ನು ತೊಲೆ ಕಟ್ಬಿಡ್ತಾರೆ ಕುತ್ತಿಗೆನ, ಅಂದರೆ ಇಲ್ಲ ಗೂಟಕ್ಕೆ ಕಟ್ತಾರೆ ಇಲ್ಲ ಮೇಲ್ಗಡೆ ಎತ್ತರದ ತೊಲೆಗೋ ಅಥವಾ ಮರಕ್ಕೋ ಕಟ್ತಾರೆ. ಅದು ಕೂರ್ಬಾರ್ದ, ಮಲಗಬಾರ್ದ? ಹೇಗೆ ಇದು ನಿಜವಾದ? ಇಲ್ಲ, ರೈತರು ನೋಡಿರ್ಬೋದು, ನಾವು ಕೃತಕ ಗರ್ಭಧಾರಣೆ ಮಾಡಲು ಉಪಯೋಗಿಸುವಂಥ ಸ್ಟೀಲ್ ರಾಡ್ ನೋಡಿರ್ತೀರ, ಅದನ್ನ ಎಐ ಗನ್ ಅಂತ ನಾವು ಕರಿತೀವಿ. ಅದು ಒಂದೂವರೆ ಅಡಿ ಇರುತ್ತೆ. ನಾವು ವೀರ್ಯನ ನೇರವಾಗಿ ಗರ್ಭಕೋಶದ ಒಳಗೆ ಹಾಕ್ಬಿಡ್ತೀವಿ, ಅಂದರೆ ಡೆಪಾಸಿಟ್ ಮಾಡಿರ್ತೀವಿ. ಹಾಗಾಗಿ ವೀರ್ಯಣ್ಣಗಳು 5-10 ನಿಮಿಷದ ಒಳಗೆ ಗರ್ಭಕೋಶದ ಇನ್ನೊಂದು ತುದಿಗೆ ಹೊರಟೋಗಿರುತ್ತೆ, ಅದು ತಿರ್ಗಾ ವಾಪಸ್ ಬರೋ ಚಾನ್ಸಸ್ಸು ಇರಲ್ಲ. ಹಾಗಾಗಿ ಏನು ಮಾಡಬೇಕು, ಕಡಸಗಳನ್ನ ಈ ಎತ್ತು ಕಟ್ಟೋದು ಅಥವಾ ಒಂದು ಹೊತ್ತು ಮೇವು ಹಾಕ್ದಾರ ಅಥವಾ ಕೆಲವರು ಒಂದು ದಿನನೇ ಅದನ್ನ ಕಟ್ಬಿಟ್ಟಿರ್ತಾರೆ, ಹಾಗೆ ಅದು ಮಾಡೋದು ಬೇಕಾಗಿಲ್ಲ. ಹೌದು ಹೌದು, ಬೇಕಾಗಿಲ್ಲ. ಅದೇನಾಗತ್ತಂದರೆ ದನಕ್ಕೆ ಒತ್ತಡ ಜಾಸ್ತಿ ಆಗುತ್ತೆ, ಅಂದರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಆ ಥರ ಮಾಡೋದ್ರಿಂದ ಅದು ರಿಪೀಟ್ ಬಿಡ್ರಾಗಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ? ಹೌದು. ಹಾಗಾಗಿ ದನಗಳನ್ನು ಆರಾಮಾಗಿ ಓಡಾಡಕ್ ಬಿಡೋದು ಒಳ್ಳೇದು. ಖಂಡಿತ, ನಾಣ ಹಾಕ್ದಂಗೆ ಮೇಲೆ ಕಟ್ಟೋದು ಬೇಡ ಅದನ್ನ. ಅದೇ ನಾನು ಆವಲ್ಲೇ ಹೇಳದ್ನಲ್ಲ, ಆ ಹೀಟ್ ಕೊಡಿಸಿದ ಮೇಲೆ ಬೆನ್ಮೇಲೆ ತಣ್ಣೀರು ಹಾಕ್ಬೇಕು, ಆಮೇಲೆ ಒಂದು 1/2 ಗಂಟೆ ಎಲ್ಲ ನೆರಳಲ್ಲಿ ಕಟ್ಟಾಕ್ಬೇಕು. ಕಟ್ಟಾಕ್ಬಿಟ್ಟು ಅಂದ್ರೆ ಆಮೇಲೆ ಅವರು ಎಲ್ಲಿ ಬೇಕಾದ್ರೂ ಮೇಯ್ಸಕ್ಕೆ ಬಿಟ್ರಿ ಅಂತ ತೊಂದರೆ ಇಲ್ಲ. ಈಗ ರಾಸುಗಳು ಫಲಕ್ಕೆ ಬಂದಿದೆಯೋ ಅಥವಾ ಇಲ್ವೋ, ಅದು ಫಲವಂತವಾಗಿದೆಯೋ ಇಲ್ವೋ ಅನ್ನೋದಕ್ಕೆ ಒಂದು ಫಲ ಪರೀಕ್ಷೆನ 2.5-3 ತಿಂಗಳಲ್ಲಿ ಸಾಮಾನ್ಯವಾಗಿ ವೈದ್ಯರು ಮಾಡ್ತಾರೆ ಅಥವಾ ಎಷ್ಟೋ ಜನ ಹೋಗಿ ಮಾಡಿಸ್ಕೋತಾರೆ. ಆದರೆ ಕೆಲವರು ಮಾಡಿಸಲ್ಲ, ಯಾಕೆಂದರೆ ಕಂದು ಹಾಕ್ಬಿಡುತ್ತೆ ಅಂತ. ಹೌದು, ನಿಜವೇ? ಇಲ್ಲ, ಏನಂದರೆ ನೋಡಿ, ಇದು ನಾವು ಗರ್ಭ ಪರೀಕ್ಷೆ ಮಾಡಬೇಕಾದ್ರೆ ಒಳಗಡೆ ಕೈ ಇಟ್ಟಾಗ ಕೇವಲ ಗರ್ಭಕೋಶನ ಸ್ಪರ್ಶ ಮಾಡಿ ಅದರ ಗಾತ್ರ ನೋಡ್ತೇವೆ ಹೊರತು ನಾವು ಆ ಕರುವನ್ನ ಇಟ್ಕೊಂಡು ಏನೋ ಇದು ಮಾಡೋದಲ್ಲ. ಯಾಕಂದರೆ ಈ ಸಮಯದಲ್ಲಿ, ಅಂದರೆ ನಾವು 2.5-3 ತಿಂಗಳ ಸಮಯದಲ್ಲಿ ಗರ್ಭಕೋಶದಲ್ಲಿ ಭ್ರೂಣ ಸುತ್ತಲೂ ನೀರು ತುಂಬಿಕೊಂಡಿರುತ್ತೆ, ಹಾಗಾಗಿ ಕರುಗಳಿಗೆ ಯಾವುದೇ ಹಾನಿ ಆಗಲ್ಲ. ಆ ಥರ ಮಾಡಿಸೋದ್ರಿಂದ ಖಂಡಿತ ಏನು ಕಂದು ಹಾಕೋಣ ಚಾನ್ಸಸ್ಸು ಇರಲ್ಲ. ಕೆಲವು ರೈತರು ತಮ್ಮ ದನ ಕೆಚ್ಚಲು ಬಿಡ್ತದೆ ಸರ್, ದನ ಹೊಳ್ಪು ಬರ್ತದೆ, ಫಲ ನಿಂತಿದಲ್ವ ಸರ್ ಅಂತ ಕೇಳ್ತಾರೆ. ಹಾಗೆ 100%-100% ನಾವು ಹೊರಗಿಂದ ನೋಡಿ ಹೇಳೋಕ್ಕೆ ಆಗಲ್ಲ. ಎಷ್ಟೋ ದನಗಳಿಗೆ ಕಾಯಿ ಕೆಚ್ಚಲು ಅಂತ ಹೇಳ್ತೀವಿ ನಾವು. ಕೆಚ್ಚಲು ತುಂಬ ದಪ್ಪಗೆ ಆಗ್ತಾ ಇರುತ್ತೆ, ದಪ್ಪಕ್ಕೂ ಬಿಟ್ಟಿರುತ್ತೆ, ಒಳಗೆ ಗರ್ಭಕೋಶ ಪರೀಕ್ಷೆ ಮಾಡಿಸಿರ್ತಾರೆ, ಫಲನೇ ಇರಲ್ಲ. ಹಾಗಾಗಿ ನಿಮಗೆ 100%-100% ಫಲ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಂತ ಹೇಳಿದ್ರೆ ಪರೀಕ್ಷೆ ಮಾಡಿಸಿದ್ರೇ ಒಳ್ಳೆಯದು. ಕೆಲವರು ಏನು ಮಾಡ್ತಾರಂದರೆ 5-6 ತಿಂಗಳ ತನಕನೂ ಫಲ ಪರೀಕ್ಷೆ ಮಾಡಿಸಲ್ಲ. 6ನೇ ತಿಂಗಳಲ್ಲಿ ಪರೀಕ್ಷೆ ಮಾಡಿಸಿದಾಗ ಬೈ ಚಾನ್ಸ್ ಫಲ ನಿಂತಿದ್ರೆ ತೊಂದರೆ ಇಲ್ಲ, ಅದು ಫಲ ನಿಂತಿಲ್ಲ ಅಂತಾದರೆ ತಿರ್ಗಾ ಅದನ್ನ ಫಲ ಬರೋ ಹಾಗೆ ಅದಕ್ಕೆ ಪುಷ್ಟಿ ಮಾಡಿ ತಿರ್ಗಾ ಹೀಟ್ ಕೊಡಿಸೋದ್ರಲ್ಲಿ ತಿರ್ಗಾ 2 ತಿಂಗಳು ವೇಸ್ಟ್ ಆಗಿರುತ್ತೆ. ಹಾಗಾಗಿ ರೈತರು ಆದಷ್ಟು 2.5-3 ತಿಂಗಳೊಳಗೆ ಫಲ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅದು ಲಾಭದಾಯಕ. ಡಾಕ್ಟ್ರೆ, ಹುಟ್ಟಿರೋ ಕರುಗೆ 1/2 ಗಂಟೆ ಒಳಗಡೆ ಹಾಲು ಕರೆದು ಗಿಣ್ಣದ ಹಾಲು ಕುಡಿಸಿ ಅಂತ ಹೇಳ್ತೀರಿ ನೀವು, ಆದರೆ ಎಷ್ಟೋ ಜನ ಸತ್ತೆ ಬೀಳೋ ತನಕ ಹಾಲೇ ಕರಿಯಲ್ಲ. ಹಾಂ, ಇದು ಸರಿಯೋ ತಪ್ಪು? ಇದು ತಪ್ಪು. ಯಾಕಂದರೆ ಸತ್ತೆ ಬೀಳದೇ ಇರೋದಕ್ಕೂ ಹಾಲು ಕರೆಯದೇ ಇರೋದಕ್ಕೂ ಯಾವುದೇ ವೈಜ್ಞಾನಿಕ ಕಾರಣ ಇಲ್ಲ. ಹಾಗಾಗಿ ಸತ್ತೆ ಬೀಳೋಕ್ಕೆ ಮುಂಚೆ ಹಾಲನ್ನ ಕರೆದು ಕರುಗು ಕುಡಿಸ್ಬೇಕು, ಅವರು ಬೇಕಾದ್ರೆ ಉಪಯೋಗಿಸ್ಕೋಬೋದು. ಏನಂತ ಹೇಳಿದ್ರೆ ಹಾಗೆ ಕೆಚ್ಚಲಲ್ಲಿ ಬಿಟ್ಟು ತಂದಾಗ ಎದ್ಭಾವ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವು ದನಗಳಲ್ಲಿ 24 ಗಂಟೆ ಆದರೂ ಸತ್ತೆ ಬಿದ್ದಿರಲ್ಲ, ಅಲ್ಲಿ ತನಕನೂ ಕೆಚ್ಚಲಲ್ಲಿ ಹಾಲು ಬಿಡೋದು ಅಪಾಯ. ಕೆಲವು ರೈತರು ಹೇಳ್ತಾರೆ ದನ ಬೆದೆಗೆ ಬರ್ತಾ ಇಲ್ಲ, ಅದಕ್ಕೆ ಹೊಟ್ಟೆ ತೊಳಸಿದ್ರೆ ಬೆದೆಗೆ ಬರುತ್ತೆ ಅಂತ. ಎಷ್ಟರ ಮಟ್ಟಿಗೆ ಸರಿ ಇರಬಹುದು ಇದು? ನೋಡಿ, ದನ ಬೆದೆಯಲ್ಲಿದ್ದರೆ ಮಾತ್ರ ಗರ್ಭಕೋಶದ ಬಾಯಿ ಓಪನ್ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಅದು ಯಾವಾಗಲೂ ಕ್ಲೋಸ್ ಆಗೇ ಇರುತ್ತೆ. ಗರ್ಭಕೋಶಕ್ಕೆ ಔಷಧಿ ಹಾಕ್ಬೇಕಂತ ಹೇಳಿದ್ರೆ ಈ ಎಐ ಗನ್ ಮೂಲಕ ನಾವು ಔಷಧಿನ ಹಾಕೋದಿದ್ರೆ ಅದು ಯಾವಾಗಲೂ ಓಪನ್ ಇರಬೇಕಾಗ್ತದೆ, ಕ್ಲೋಸ್ ಇದ್ದಾಗ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ಬೆದೆಯಲ್ಲಿ ಇಲ್ಲದೇ ಇರುವಾಗ ನಾವು ಔಷಧಿ ಹಾಕೋಕ್ಕೆ ಬರೋಲ್ಲ, ಅದು ತಪ್ಪು. ನಾನು ಆವಾಗಲೇ ಹೇಳಿದಾಗೆ ಬೆದೆ ಬರೋದಕ್ಕೆ ಏನೇನು ಮಾಡ್ಬೇಕಂತ ಹೇಳಿದ್ನಲ್ಲ, ಉರುಳಿ ಕೊಡೋದು, ತಿಂಡಿ ಕೊಡೋದು, ಜಂತುನಾಶಕ, ಆ ಥರ ಒಂದು ಮೆಥಡ್ನ ಉಪಯೋಗಿಸ್ಕೊಂಡು ಬೆದೆಗೆ ಬರುವಾಗ ಮಾಡಿಕೊಡ್ಬೇಕು ಹೊರತು ಇದು ಕಾರಣ ಅಲ್ಲ. ಬರಡು ರಾಸುಗಳಿಗೆ ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಮತ್ತೆ ಫಲವಂತವಾಗುವಂತೆ ಮಾಡೋದಕ್ಕೆ ಬಹಳಷ್ಟು ಶಿಬಿರಗಳನ್ನು ತಾವು ಮಾಡ್ತಾನೆ ಇರ್ತೀರಿ ಅಲ್ವೇ? ಹೌದು ಹೌದು. ಅದು ತುಂಬ ಯಶಸ್ವಿ ಆಗ್ತದ ಮತ್ತೆ ಆ ಮತ್ತೆ ಬರಡು ರಾಸುಗಳು ಫಲವನ್ನು ಕೊಟ್ಟು ಮತ್ತೆ ಹಾಲು ಕರೆಯೋ ಹಾಗೆ ಆಗ್ತವ? ಹೇಗೆ? ಖಂಡಿತವಾಗಿ. ಯಾಕಂದರೆ ನಾವು ಪಶುಪಾಲನಾ ಇಲಾಖೆಯಿಂದ ಹಾಗೆ ಡೈರಿ ಕಡೆಯಿಂದ ಅಂದರೆ ಹಾಲು ಒಕ್ಕೂಟಗಳ ಕಡೆಯಿಂದನೂ ವರ್ಷದಲ್ಲಿ ಆಗಾಗ 3 ತಿಂಗಳಿಗ ಇಲ್ಲ 4 ತಿಂಗಳಿಗೆ ಒಂದ್ಸತಿ ಈ ಕ್ಯಾಂಪ್ಗಳನ್ನ ಮಾಡ್ತಾ ಇರ್ತೀವಿ, ಬರ್ಡ್ ರಸ ಚಿಕಿತ್ಸಾ ಶಿಬಿರ ಅಂತಾನೆ ಮಾಡ್ತಾ ಇರ್ತೀವಿ. ರೈತರು ಆದ್ರೆ ದನಗಳು ಹೊಡ್ಕೊಂಬಂದ್ಬಿಟ್ಟು ಈಗ ಫಲ ನಿಲ್ತಾರಲ್ಲ ಅಥವಾ ಫಲ ನಿಂತಿದೆಯೋ ಇಲ್ವಾ, ಆಗ ಏನಾಗುತ್ತೆ ಅಂದರೆ ನಾವು ಕ್ಯಾಂಪ್ಗಳಲ್ಲಿ ಕೆಲವು ಔಷಧಿಗಳು ಇರ್ತವೆ, ಅದನ್ನ ಅದರ ಸದುಪಯೋಗವನ್ನು ಅವ್ರು ಪಡಿಸ್ಕೊಳೋದು ತುಂಬ ಒಳ್ಳೆಯದಾಗತ್ತೆ. ಡಾಕ್ಟರ್ ಜನಾರ್ದನ್ ಅವರೇ, ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತವಾಗಿ 9484712151. ಇನ್ನೊಂದ್ಸರಿ 9484712151. ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟ್ರೆ. 9484712151. ಒಳ್ಳೆಯದು ಡಾಕ್ಟರ್ ಜನಾರ್ದನ್ ಅವರೇ, ಇದುವರೆಗೂ ಬಹಳ ಎಳೆ ಎಳೆಯಾಗಿ ಬರಡು ರಾಸುಗಳಿಗೆ ಚಿಕಿತ್ಸೆ, ಅದು ಬರಡಾಗೋದಕ್ಕೆ ಕಾರಣ ಏನು, ಮತ್ತು ಬೆದೆಯನ್ನು ಗುರುತಿಸೋದು ಹೇಗೆ, ಏನೆಲ್ಲ ತಪ್ಪು ಗ್ರಹಿಕೆಗಳಿರ್ತವೆ, ಎಲ್ಲದರ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ. ಬರಡು ರಾಸು ಚಿಕಿತ್ಸೆಯನ್ನು ಕುರಿತು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಕುಪ್ಯ ಗ್ರಾಮದ ಪಶು ಚಿಕಿತ್ಸಾಲಯದ ವೈದ್ಯಾಧಿಕಾರಿ ಡಾಕ್ಟರ್ ಎಲ್ ಜನಾರ್ದನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಪಶುರಂಗ ಕಾರ್ಯಕ್ರಮದಲ್ಲಿ ಲಾಭದಾಯಕ ಕುರಿ ಸಾಕಾಣಿಕಾ ಉದ್ದಿಮೆಗೆ ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಮೈಸೂರು ಜಿಲ್ಲೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವೆಗಳ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಬಿಎನ್ ಷಡಕ್ಷರಮೂರ್ತಿ ಅವರೊಂದಿಗೆ ಸಂದರ್ಶನವಿದೆ. ಪಶುರಂಗ. ಪಶುವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ ಕೇಳಿದಿರಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ನೆರವು ಆರ್ ಲೋಕೇಶ್ವರಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಕೇಳುಗರೆ, ಜುಲೈ 3 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಿರಿಧಾನ್ಯಗಳ ಬೇಸಾಯವನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮದ್ದೂರು ತಾಲೂಕು ಗೂಳೂರು ದೊಡ್ಡಿಯ ಕೃಷಿಕ ಸಿಪಿ ಕೃಷ್ಣ. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 2512582 ಹಾಗೂ 2515089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಜುಲೈ 3 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಿರಿಧಾನ್ಯಗಳ ಬೇಸಾಯವನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮ. ರೈತ ಬಾಂಧವರೇ, ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಅಪ್ಪಗೆರೆ ತಿಮ್ಮರಾಜು ಹಾಗೂ ಸಂಗಡಿಗರು. ಗುಬ್ಬ್ಯಾರೋ ಮಳಿರಾಜ ಅವರು ಮಣ್ಣಾಗಿ ಹೋದಾರೋ ಮಳಿರಾಜ, ಬಣ್ಣಾದ ಗುಬ್ಬ್ಯಾರೋ ಮಳಿರಾಜ ಅವರು ಮಣ್ಣಾಗಿ ಹೋದಾರೋ ಮಳಿರಾಜ, ಬಣ್ಣಾದ ಗುಬ್ಬ್ಯಾರೋ ಮಣ್ಣಾಗಿ ಹೋದಾರೋ ಅನ್ಯಾದ ದಿನ ಬಂದೋ ಮಳಿರಾಜ, ಬಣ್ಣಾದ ಗುಬ್ಬ್ಯಾರೋ ಮಣ್ಣಾಗಿ ಹೋದಾರೋ ಅನ್ಯಾದ ದಿನ ಬಂದೋ ಮಳಿರಾಜ, ಅನ್ಯಾದ ದಿನ ಬಂದೋ ಮಳಿರಾಜ, ಬಣ್ಣದ ಗುಬ್ಬ್ಯಾರೋ ಮಳಿರಾಜ ಅವರು ಮಣ್ಣಾಗಿ ಹೋದಾರೋ ಮಳಿರಾಜ ಅವರು ಮಣ್ಣಾಗಿ ಹೋದಾರೋ ಮಳಿರಾಜ ಕಾಲಗೇರ್ಯಾಗ ಮಳಿರಾಜ ಅವರು ಮಕ್ಕಳ ಮಾರ್ಯಾರೋ ಮಳಿರಾಜ ಒಕ್ಕಾಲಗೇರ್ಯಾಗ ಮಳಿರಾಜ.